ಒಂದು ಕೃಷಿಯ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನ ಈಗ ಅವರಿಂದಾನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಸೃಷ್ಟಿ ಅವರಿಗೆ. ನಮಸ್ಕಾರ. ಏನು ಓದಿದ್ರಿ ತಾವು? ನಾನು BA ಮಾಡಿದೀನಿ ಅಣ್ಣ. BA ಓದಿದ್ರಿ, ಮುಂದಕ್ಕೆ ಓದ್ಲಿಲ್ಲ? ಇಲ್ಲ ಅಣ್ಣ, ಮುಂದಕ್ಕೆ ಓದ್ಲಿಲ್ಲ. ಈ ಪರಿಸರದ ಬಗ್ಗೆ ಹೇಗೆ ನಿಮ್ಗೆ ಇಷ್ಟೊಂದು ಆಸಕ್ತಿ ಬಂದಿದ್ದು? ಬೆಂಗಳೂರಲ್ಲಿ ನಾವು ಅಲ್ಲಿ ಓದ್ತಾ ಇದ್ದಿದ್ದಣ್ಣ, ಅಲ್ಲಿ ಒಂಥರ ರೋಡಲ್ಲೆಲ್ಲ ವೇಸ್ಟ್ ಜಾಸ್ತಿ, ಈ ಪ್ಲಾಸ್ಟಿಕ್ ಆಗ್ಲು ಎಲ್ಲ, ಮತ್ತೆ ಅದನ್ನೆಲ್ಲ ನೋಡಿದ್ರೆ ಒಂಥರ ಹಿಂಸೆ ಆಗ್ತಿತ್ತು. ಮುಂಚೆ ಹೇಗಿತ್ತು ಬೆಂಗಳೂರು, ಈ ಹೇಗಾಗಿದೆ ಅಂತ ಒಂದು ಯಾವಾಗ್ಲೂ ಅನಿಸ್ತಿತ್ತು. ಅದಷ್ಟೇ ಅಲ್ಲ, ನಮ್ಮ ಊರಲ್ಲಿ ನಮ್ಮ ಮನೆಯಲ್ಲಿ ನನ್ನ ತಂದೆ ಆಗ್ಲಿ ನನ್ನ ಚಿಕ್ಕಪ್ಪ ಎಲ್ಲ ಆಗ್ಲಿ, ಅವ್ರು ತುಂಬಾ ಈ ಪ್ಲಾಸ್ಟಿಕ್ ಅದು ಅಲ್ಲಿ ಬಿದ್ದಿದೆ, ಇಲ್ಲಿ ಕಸ ಬಂದಿದೆ, ಚೀಲ ಇದೆ, ಅದೆಲ್ಲ ತುಂಬಾ ಕಾಳಜಿ ವಹಿಸ್ತಿದ್ರು. ಹಂಗೆ ಬೀಳಬಾರ್ದು, ಭೂಮಿ ಎಲ್ಲ ಬರೀ ಪ್ಲಾಸ್ಟಿಕ್ ಅಲ್ಲೇ ತುಂಬೋಗುತ್ತೆ ಅಂತ ಹೇಳೋರು. ಅದು ಒಂಥರ ಅವ್ರು ಹೇಳೋದು ಕೇಳಿದ್ರೆ ಏನು ಭಾರಿ ಕೆಟ್ಟದಿರ್ಬೇಕಿದು, ನಾವು ಸುಮ್ಸುಮ್ನೆ ಅಷ್ಟು ಸುಲಭವಾಗಿ ಅದನ್ನ ಉಪಯೋಗಿಸಿ ಹಾಗೆ ಬಿಸಾಕಬಾರ್ದು ಅಂತ ಅನಿಸ್ತಿತ್ತು ಅಣ್ಣ. ಹೀಗೆ ಪರಿಸರದ ಪ್ರೀತಿ ಅನ್ನುವಂಥದ್ದು ಬಂದಿದ್ದು, ವೇಸ್ಟ್ ನ ಅಷ್ಟು ಸುಲಭವಾಗಿ ಒಂಥರ ಏನೋ ತಗೊಳೋದು ಸುಲಭವಾಗಿ ಬಿಸಾಕಬಾರ್ದು ಅದು ಬಂದಿದ್ದಣ್ಣ. ಪ್ರಿಯ ಯಾವಾಗ್ಲೂ ಇದ್ದಿದ್ದೆ ಅಣ್ಣ, ನಾವಿಲ್ಲೇ ಇರೋದಲ್ಲ, ಅದು ಇದ್ದಿದ್ದೆ. ತಂದೆ ಪೂರ್ಣ ಪ್ರಮಾಣದ ಕೃಷಿಕರು, ಅವರು ಕೂಡ ಈ ಪರಿಸರದ ಪ್ರೀತಿಯ ಕೃಷಿಯನ್ನ ಮಾಡ್ತಾ ಇದ್ದಂತವ್ರು, ಅವರಿಂದ ಏನೆಲ್ಲ ಏನಾದ್ರೂ ಪ್ರೇರಣೆ ಸಿಗ್ತಾ? ತುಂಬಾನೇ ಅಣ್ಣ, ಅವರಿಂದ ಡೆಫಿನೆಟ್ಲಿ. ಅವರು ದನಗಳನ್ನ ಸಾಕ್ತಿದ್ದು, ಒಂದು ಕೋಳಿ ಸಾಕ್ತಿದ್ದು, ನಮ್ಮ ಮನೆಯಲ್ಲಿ ನಾವು ಮಾಂಸಾಹಾರಿಗಳು, ಆದ್ರೂ ಕೋಳಿಗಳು ಸಾಕಿದ ಕೋಳಿಗಳನ್ನ ತಿನ್ನಲ್ಲ, ಒಂಥರ ಏನೋ ಬಾಂಧವ್ಯ. ಮತ್ತೆ ಅವುಗಳನ್ನ ಒಂಥರ ಏನು ಒಂಥರ ಬಳಕೆ ಮಾಡಕ್ಕಂತಲ್ಲ ಬೆಳೆಸೋದು, ಒಂಥರ ನಮ್ಮ ಖುಷಿಗೋಸ್ಕರ, ನಮ್ಮ ಇದಕ್ಕೋಸ್ಕರ ಅಂದ್ರ ಅವುಗಳನ್ನ, ಒಂದು ಫಾರ್ಮ್ ಲಿವಿಂಗ್ ಕಾನ್ಸೆಪ್ಟ್ ಎಲ್ಲ ನಮ್ಮ ತಂದೆಯಿಂದನೇ ಬಂದಿರೋದಣ್ಣ. ತವ್ರ ಮನೆ ಹಾನ್ಬಾಳು ಅಲ್ವಾ? ಹೌದು ಅಣ್ಣ, ತವ್ರ ಮನೆ ಹಾನ್ಬಾಳು. ಅಲ್ಲಿ ಕೃಷಿಯನ್ನ ಕಲ್ತ್ಕೊಂಡ್ರಿ, ಮದುವೆ ಆದ ನಂತರನು ಕೂಡ ನಿಮ್ಮ ಕೃಷಿಯನ್ನ ಮುಂದುವರಿಸಿದ್ರಿ? ಹೌದು, ಅಂದ್ರೆ ಮದುವೆ ಆದ್ಮೇಲೆ ನಾವು ಸ್ವಲ್ಪ ಬೆಂಗಳೂರಲ್ಲಿ ಇದ್ದಿದ್ದಣ್ಣ, ನಮ್ಮ ಯಜಮಾನರು ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡಿದ್ರು, ಅದಕ್ಕೆ ನಾನು ಬೆಂಗಳೂರಲ್ಲೇ ಇದ್ದೆ. ನಮ್ಮ ಯಜಮಾನರಿಗೂ ಇಲ್ಲಿ ತೋಟ ಇತ್ತು, ಅದಕ್ಕೆ ಇಲ್ಲಿ ಬಂದು ಹೋಗೋದು ಯಾವಾಗ್ಲೂ ಇರ್ತಿತ್ತು. ಅವಾಗ್ಲೇ ನಮ್ಮ ಮದುವೆ ಆಗ ಶುರುಲೇ ನಾವು ಸ್ವಲ್ಪ ಈ ಆಂಥೋರಿಯಂ ಎಲ್ಲ ಫ್ಲಾರಿಕಲ್ಚರ್ ಅಂತೆಲ್ಲ ಮಾಡಿದ್ವಿ, ಅದು ಕಂಪ್ಲೀಟ್ಲಿ ಕೆಮಿಕಲ್ ಅಣ್ಣ. ಆಂಥೋರಿಯಂ ಬೆಳೆದಾಗ ಅದು ಇದೇ ರೀತಿ ಬೆಳಿಬೇಕು, ಇದೇ ಇಷ್ಟು ಗೊಬ್ಬರ ಹಾಕ್ಬೇಕು, ಹೂವಿನ ಸೈಜ್ ಇಲ್ಲ ಹಾಳಾಗುತ್ತೆ, ಬಣ್ಣ ಹಾಳಾಗುತ್ತೆ ಅಂತೆಲ್ಲ ಹೇಳಿ, ಇದೇ ರೀತಿ ಫಂಗಿಸೈಡ್ ಹಾಕ್ಬೇಕು, ಇದೇ ರೀತಿ ಗೊಬ್ಬರ ಹಾಕ್ಬೇಕು, ಇದೇ ರೀತಿ ಅಂತ ಅವ್ರದ್ದು ಕಟ್ನಿಟ್ ಕೊಡ್ತಾರೆ. ಅದ್ರ ರೀತಿಯಾಗಿ ಮಾಡಿದಾಗ ಸಣ್ಣ ಜಾಗ, ನಾವು ಮಾಡಿದ್ದು 60-40 ಅಲ್ಲ, ಆ ತರ 60-40 ಸೈಟ್ ಇರ್ಬೋದು, ಆ ತರದಲ್ಲಿ ಮಾಡಿದ್ದು. ಅಲ್ಲಿ ಆಗ್ತಿದ್ದು ಹಾನಿ ನೋಡಿ ಶಾಕ್ ಆಯ್ತಣ. ಒಂದು ಫಂಗಿಸೈಡ್, ಸುಮ್ನೆ ಬವಿಸ್ಟಿನ್ ಇರ್ಬೋದಣ್ಣ ಅಷ್ಟೇ ಫಂಗಿಸೈಡು, ಅಂದ್ರೆ ಅದನ್ನ ಬವಿಸ್ಟಿನ್ ಅಂದ್ರೆ ಅಷ್ಟು ಸಿಂಪಲ್ ಅಂತ ನಾವೆಲ್ಲ ತಿಳ್ಕೊಳ್ತೀವಿ, ಆದ್ರೆ ಅದು ಮಾಡ್ತಿದ್ದು ತೊಂದರೆ ಎಷ್ಟು ಅಂದ್ರೆ ಆಶ್ಚರ್ಯ ಆಗಿಬಿಡ್ತು. ಅದೊಂಥರ ಇದು, ನಾವು ಇದನ್ನ ಮಾಡಿದ್ದು ನಾನು ಮದ್ವೆ ಆದ ಮಾರನೇ ವರ್ಷ 2003-2004 ಅಲ್ಲಿ ನಾವು ಆಂಥೋರಿಯಂ ಮಾಡಿದ್ದು. ಅದು ಆಕ್ಚುಲಿ ವಾಸ್ ಅನ್ ಐ ಓಪನರ್ ಅಣ್ಣ, ಒಂಥರ ಈ ಕೆಮಿಕಲ್ ವಿಷಯದಲ್ಲಿ. ಯಾಕಂದ್ರೆ ಅಲ್ಲಿ ನಾನು ಒಂಥರ ಕಣ್ಣಾರೆ ನೋಡಿದೆ, ಒಂದು ಬೆವೆಸ್ಟನ್ ಸ್ಪ್ರೇ ಮಾಡಿ ಇವತ್ತು ಸಾಯಂಕಾಲ ಸ್ಪ್ರೇ ಮಾಡಿದ್ರೆ ಮಾರನೇ ದಿನ ಬೆಳಿಗ್ಗೆ ಏನೇನಾಯ್ತು, ತರಾವರಿ ಆ ಗೊಬ್ಬರದಿಂದ ಬಣ್ಣ, ಮಣ್ಣಿನ ಬಣ್ಣ ಹೇಗೆ ಚೇಂಜ್ ಆಯ್ತು, ಯಾವ ಬಣ್ಣ ಇತ್ತು ಅದು. ನಾವು ಶುರು ಮಾಡಿದಾಗ, ನಾವು ಶುರು ಮಾಡೋ ಒಂದು 5-6 ತಿಂಗಳಿಗೆ ಬಣ್ಣ ಯಾವ ತರ ಬದಲಾಯ್ತು ಅದೆಲ್ಲ ನೋಡಿ ತುಂಬಾ ಶಾಕಿಂಗ್ ಅನ್ಸ್ತಾನ. ಅವಾಗ ಹೇಗಪ್ಪ ಇದನ್ನ ನಿಲ್ಸ್ಬಿಡುದು, ಶುರು ಮಾಡಕ್ ಮಾಡ್ಬಿಟ್ಟಿದ್ವಿ, ಹೇಗ್ ನಿಲ್ಸೋದು ಇದನ್ನ, ಈ ಕರ್ಮ ಹೇಗ ಯಾಕೆ ಬೇಕು ನಮಗೆ ಅಂತ ಆಗ್ಬಿಡ್ತು. ಈಗ ನಿಮ್ಮ ಮನೆಯವರು ಬೆಂಗಳೂರಿನಲ್ಲಿ ಕೆಲಸ ಮಾಡ್ಕೊಂಡಿದ್ದಂತವ್ರು, ನೀವು ಕೂಡ ಅವ್ರ ಜೊತೆ ನಗರದಲ್ಲೇ ಇದ್ದವರು, ಅದರಲ್ಲೂ ಕೂಡ ನಮ್ಮ ಬೆಂಗಳೂರು ನಗರದಲ್ಲಿ ಇದ್ದಂತವ್ರು, ಓದಿದ್ದು ಕೂಡ ಅಲ್ಲಿಯೇ. ಆನಂತರ ಹಳ್ಳಿಗೆ ಬರಬೇಕು, ಕೃಷಿ ಮಾಡಬೇಕು ಅಂತ ಹೇಳಿ ಯಾಕೆ ಅನಿಸ್ತು? ನೋಡಿ ಅಣ್ಣ, ನಮಗೆ ಇಲ್ಲಿ ಭೂಮಿ ಇದೆ, ನಾವು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಇಲ್ಲೇ. ಅಂದ್ರೆ ಬೆಳೆದಿದ್ದು ಅಂದ್ರೆ ನಾವು ಸ್ಕೂಲಿಗೆ ಬೇರೆ ಕಡೆ ಹೋಗಿರ್ಬೋದು, ಟೌನ್ ಅಲ್ಲೇ ಅಥವಾ ಸಿಟಿಲೇ ಇರ್ಬೋದು, ಆದ್ರೆ ರಾಜ್ಯದಲ್ಲಿ ಬರ್ತಿದ್ದು ಇಲ್ಲೇ ನಾವು ಇರ್ತಿದ್ದಿಲ್ಲೇ. ನಮ್ಮ ಜೀವನದ ಬೆಸ್ಟ್ ದಿನಗಳು ಅಂತ ಹೇಳಿದ್ರೆ ನಾವು ಕಳೆದಿರೋದು ಹಳ್ಳಿಲಿ ನಮ್ಮ ತೋಟಗಳಲ್ಲಿ. ಏನೋ ಒಂದು ಯೋಚನೆ ಮಾಡ್ತಾ ಕೂತ್ರೆ ಒಂಥರ ಸುಖ ಕೊಡೋದು ನಮ್ಮ ತೋಟದ ನೆನಪುಗಳು. ಬೆಂಗಳೂರಲ್ಲಿ ಹೋಗಿ ಇದ್ದು ಅಲ್ಲಿ ಕೆಲಸ ಮಾಡಿ ಅಲ್ಲಿ ಎಂತ ಇದ್ರು ಏನೋ ಒಂದು ತರ, ಅಂದ್ರೆ ಎಲ್ಲರೂ ಬೆಂಗಳೂರಲ್ಲಿ ಇದ್ದವರು ಹಿಂಗ್ ಜೀವನ ಮಾಡ್ಬೇಕು ಅಂತ ಬಯಸ್ತಾರೆ. ನಮಗ ಅದಿದ್ರು ನಾವು ಮಾಡ್ತಿಲ್ಲಲ್ಲ, ನಮ್ಮಂತ ದಡ್ರು ನಿಧರ ಅಂತ ಅನಿಸ್ತಿತ್ತು. ನಮ್ದು ಯಾವಾಗ್ಲೂ ಯೋಚನೆ ಮಾಡ್ತಿದ್ವಿ, ನಾವು ಮಾತಾಡ್ತಿದ್ವಿ ಹಾಗೆ ವಾಪಸ್ ಬರ್ಬೇಕು ಊರಿಗೆ ಅಂತ. ಆಮೇಲೆ ಒಂದು ದಿನ ಸಡನ್ ಆಗಿ ನಾವು ಇಬ್ರು ಮಾತಾಡ್ಕೊಂಡ್ವಿ, ಹೀಗೆ ಹೋಗೋಣ ಹೋಗೋಣ ಅಂತಿದ್ರೆ ನಮಗೆ ವಯಸ್ಸಾಗಿ ಹೋಗುತ್ತೆ, ಆವಾಗ ಏನ್ ಪ್ರಯೋಜನ, ಬೇಗ ಹೋದ್ರೆ ಒಳ್ಳೇದು. ಬೆಂಗಳೂರಲ್ಲಿ ಇರ್ಬೇಕಾಗಿದ್ದು ಒಂದೇ ವಿಷಯಕ್ಕೆ, ನಮ್ಮ ದುಡಿಯೋದಕ್ಕೋಸ್ಕರ. ಅದನ್ನ ಅಲ್ಲೇ ದುಡಿಬಹುದು, ಅಲ್ಲೇ ಮಾಡ್ಬೋದಲ್ಲ, ಇಲ್ಲಿ ಯಾಕೆ ಅಂತ ಹೇಳಿ ಬಂದ್ವಿ ಅಣ್ಣ. ಈಗ ಬೆಂಗಳೂರದಂತಹ ದೊಡ್ಡ ನಗರದಿಂದ ಹಳ್ಳಿಗೆ ವಾಪಸ್ ಬಂದು ಜೀವನ ಮಾಡ್ತೀನಿ ಅನ್ನೋಂಥದ್ದು ಅಷ್ಟು ಸುಲಭದ ಮಾತಲ್ಲ, ಸಾಕಷ್ಟು ತಯಾರಿ ಬೇಕಾಗುತ್ತೆ, ತುಂಬಾ ನಾವು ಒಂದು ದೃಢವಾದಂತಹ ನಿರ್ಧಾರವನ್ನ ಮಾಡಬೇಕಾಗತ್ತೆ. ಆ ಒಂದು ದೃಢವಾದ ನಿರ್ಧಾರವನ್ನ ಹೇಗೆ ಮಾಡಿದ್ರಿ? ಅಣ್ಣ, ನನಗದು ಅಷ್ಟು ದೃಢವಾದ ನಿರ್ಧಾರ ಅನಿಸ್ಲಿಲ್ಲ, ನನಗದು ತುಂಬಾ ಸುಲಭ ಇತ್ತು. ಯಾಕೆಂದ್ರೆ ಯಾವಾಗ್ಲೂ ಇಲ್ಲಿಗೆ ವಾಪಸ್ ಬರಬೇಕು ಅಂತ ಇತ್ತು. ಆದ್ರೆ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ, ನನ್ನ ಯಜಮಾನರು ಅವರು ಒಳ್ಳೆ ಪೊಸಿಷನಲ್ಲಿದ್ದರು ಅಲ್ಲಿ ಬೆಂಗಳೂರಲ್ಲಿ, ಅವ್ರು ಹನಿವೆಲ್ ಅಂತ ಕಂಪನಿಲಿ ಕೆಲಸ ಮಾಡ್ತಿದ್ರು. ಅವರಿಗೆ ತುಂಬಾನೇ ಒಳ್ಳೆ ಫ್ಯೂಚರ್ ಇತ್ತು ಅಲ್ಲಿ. ನಿಜವಾಗ್ಲೂ ಈ ಪ್ರಶ್ನೆ ನಿನ್ನ ಅವ್ರನ್ನ ಕೇಳಬೇಕು, ಯಾಕೆಂದ್ರೆ ಅವರಿಗೆ ಅವ್ರದ್ದು ನಿರ್ಧಾರನೇ. ಯಾಕೆಂದ್ರೆ ನನಗೆ ಸುಲಭ, ನಾನು ಇಲ್ಲೇ, ಯಾಕೆಂದ್ರೆ ಮುಂಚೆನೂ ಅಷ್ಟೇ ಅವ್ರು ಬೆಂಗಳೂರಲ್ಲಿದ್ರು ನಾನು ಇಲ್ಲೇ ಇರ್ತಿದ್ದೆ. ನಾನು ಹೇಳಿದ್ನಲ್ಲ ಅಂಥವ್ರು ನಿಮಗೆ ಅಂಥವೆಲ್ಲ ಮಾಡಿಕೊಂಡು ನಮ್ಮ ತಂದೆ ಮನೇಲಾಗಲಿ ಇಲ್ಲಾಗಲಿ ಜಾಸ್ತಿ ನಾನು ಇಲ್ಲಿ ಕಳೀತಿದ್ದೆ. ನನ್ನ ಮಗಳಿರೋಕ್ಕಿಂತ ಮುಂಚೆ ಅಂತೂ ಸುಮಾರು ಇಲ್ಲಿರ್ತಿದ್ದೆ, ಅಪರೂಪಕ್ಕೆ ಬೆಂಗಳೂರಿಗೆ ಹೋಗೋದು ಹಾಗೆಲ್ಲ ಆಗ್ತಿತ್ತು. ಆದರೆ ಮಗಳು ಆದಮೇಲೆ ಅವಳು ಸ್ಕೂಲ್ ಶುರು ಆಯಿತು, ಅದಕ್ಕೆ ರಜದಲ್ಲಿ ಇಲ್ಲೇ ಇರ್ತಿದ್ವಿ. ಆದರೆ ಇಲ್ಲೇ ಶಿಫ್ಟ್ ಆಗಬೇಕು ಅಂತ ನಾವು ಪ್ಲಾನ್ ಮಾಡಿದಾಗ ನಮ್ಮ ಯಜಮಾನರದ್ದು ದೊಡ್ಡ ನಿರ್ಧಾರ. ಯಾಕೆಂದರೆ ಅವರು ಅವ್ರ ದೊಡ್ಡ ಒಂದು ಪೋಸ್ಟಿಂಗ್ ಆಗಲಿ, ಅವರಿಗೆ ತಿಂಗಳಿಗೆ ಒಂದಿಷ್ಟಿಷ್ಟು ಕೈಯಲ್ಲಿ ಬರ್ತಿತ್ತು. ನಮ್ದೆಲ್ಲ ಸಣ್ಣ ಕೆಲಸನ ನಾನು ಎಂಥದ್ದು ಸ್ಕೂಲಲ್ಲಿ ಟೀಚ್ ಮಾಡಿಕೊಂಡು ಸಣ್ಣ ಪ್ಲೇ ಸ್ಕೂಲಲ್ಲಿ, ಅದೆಲ್ಲ ನಮ್ದೇನು ದೊಡ್ಡ ಇದೆಲ್ಲ. ಅವರು ಆ್ಯಕ್ಚುಲಿ ಆ ಪೊಸಿಷನಲ್ಲಿ ಬಿಟ್ಟು ಬಂದು ಅಂದರೆ ಕಷ್ಟ ಜೀವನನೇ ಅವರಿಗೂ ಇದ್ದಿದ್ದು, ಆದರೆ ಕಂಪ್ಯಾರಿಟಿವ್ಲಿ ದುಡ್ಡು ತಿಂಗಳು ತಿಂಗಳು ನೋಡ್ತಾ ಇದ್ರು. ಇದರಲ್ಲಿ ಕೃಷಿಯಲ್ಲಿ ನಿಮಗೆ ಗೊತ್ತು, ನಾವು ಮಾಡೋ ಕೃಷಿಯಲ್ಲಿ ವರ್ಷಕ್ಕೊಂದ್ಸಲಿ ದುಡ್ಡು ನೋಡ್ತೀವಿ, ಆದರೆ ಪದೇ ಪದೇ ನೋಡಬೇಕು ಅಂದರೆ ಅದಕ್ಕೂ ದುಡಿಬೇಕು, ನಾವು ತುಂಬಾ ದುಡಿಬೇಕು. ಅವ್ರ ನಿರ್ಧಾರ ದೊಡ್ಡಕ್ಕಿತ್ತಣ್ಣ ನನ್ನದಕ್ಕಿಂತ ನಿಜವಾಗ್ಲು. ಈಗ ಅಲ್ಲಿ ಪ್ರತಿ ತಿಂಗಳು ಕೂಡ ಸಂಬಳ ಅಂತ ಹೇಳಿ ಸಿಗ್ತಾ ಇತ್ತು, ಕೈಗೊಂದಷ್ಟು ದುಡ್ಡು ಬರ್ತಾ ಇತ್ತು. ಇಲ್ಲಿ ಬಂದು ಜೀವನ ಮಾಡಬೇಕು ಅಂತ ಅಂದ್ರೂ ಕೂಡ ಅದೇ ಥರ ಇರಬೇಕು, ಪ್ರತಿ ತಿಂಗಳೋ ಅಥವಾ ವಾರಕ್ಕೋ ಒಂದಷ್ಟು ದುಡ್ಡು ಸೇರಬೇಕು. ಅಲ್ಲಿ ಎಷ್ಟು ದುಡ್ತಾ ಇದ್ರೋ ಅಷ್ಟು ದುಡ್ಡನ್ನ ಇಲ್ಲೂ ಕೂಡ ದುಡಿಯಬೇಕು. ಹಂಗಾದಾಗ ಮಾತ್ರ ನಿಮ್ಮ ಬದುಕು ಚೆನ್ನಾಗುತ್ತೆ. ಅದಕ್ಕೆ ಏನು ತಯಾರಿ ಮಾಡಿದ್ರಿ? ನಿಜವಾಗ್ಲೂ ನಾವು ಅಲ್ಲಿ ಅವ್ರು ದುಡಿತಿದ್ದ ದುಡ್ಡು ಅಣ್ಣ, ನಾವಿಬ್ರು ಹಾಗೆ ನೋಡಕ್ ಹೋದ್ರೆ ತುಂಬಾ ಸಿಂಪಲ್ ಲಿವಿಂಗ್ ಅಣ್ಣ. ಅಂದ್ರೆ ಕಂಪ್ಯಾರಿಟಿವ್ಲಿ ನಮ್ಮ ಜೊತೆಯವ್ರ ಕಂಪೇರ್ ಮಾಡಿದ್ರೆ ನಮಗೇನು ಭಾರಿ ದೊಡ್ಡ ಆಸೆಗಳಿಲ್ಲ ಅಥವಾ ಆಡಂಬರದ ಜೀವನ ಇಲ್ಲ ನಮಗೆ. ಅದಕ್ಕೆ ಯಾವಾಗ್ಲೂ ನಾನು ಅವರು ಹೇಳ್ತಿದ್ದಾಗ ನೋಡು ಅಲ್ಲಿ ಹೋದ್ರೆ ನಮಗೆ ಸಂಬಳ ಇರಲ್ಲ ತಿಂಗಳು ತಿಂಗಳು ಅಂದಾಗ ನಾನು ಹೇಳ್ತಿದ್ದೆ, ಈ ಸಂಬಳದಲ್ಲಿ ನಾವು ಏನು ಮಾಡ್ತಾ ಇದೀವಿ ಅಂದ್ರೆ ಸಂಬಳ ಇಲ್ದಲೇ ಇದ್ರೆ ಏನ್ ಊಟ ಅಷ್ಟಿಗಿರುತ್ತಾನೆ. ಅದಕ್ಕೆ ಏನ್ ನಮ್ದು ಜೀವನಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟಿರುತ್ತೆ, ಇಷ್ಟು ಸಂಬಳ ಬರ್ತುಂಟು ಅಂತ ನಾವಿನ್ನು ಏನು ಮಾಡ್ತಾ ಇದೀವಿ ಹೆಚ್ಚಿಗೆ, ಅಲ್ಲಿ ಏನ್ ಕಮ್ಮಿ ಮಾಡ್ತೀವಿ ನೋಡೋಣ ಅಂತ. ಅದೇನೂ ಆಗಿಲ್ಲ ಅಣ್ಣ, ನಮ್ ಜೀವನ ಅಲ್ಲಿ ಹೇಗಿತ್ತು ಅದೇ ತರ ಇಲ್ಲೂ ಇದೆ. ಅದೇ ನಾನು ಹೇಳ್ದಂಗೆ ಏನು ನಮಗೇನು ಭಾರಿ ಆಸೆಗಳಿಲ್ಲ ಅಂದ್ರೆ ಯಾವ ವಿಷಯದಲ್ಲಾದ್ರೂ ನಮಗೆ ಕರೆಕ್ಟ್ ಆಗಿದ್ದೀವಿ. ನಮಗೇನ್ ಇಲ್ಲಿ ಬಂದು ಏನು ಕೊರತೆ ಆಗಿಲ್ಲ ಅಣ್ಣ. ಅಂದ್ರೆ ನೇಚರ್ ಹ್ಯಾಸ್ ನಾಟ್ ಲೆಫ್ಟ್ ಅಸ್ ಅಣ್ಣ, ಇಟ್ ಇಸ್ ಬೀನ್ ವೆರಿ ವೆರಿ ಕೈಂಡ್ ಟು ಅಸ್ ಅಂಡ್ ಹ್ಯಾಸ್ ಹೆಲ್ಪ್ಡ್ ಅಸ್ ಇಮೆನ್ಸ್ಲಿ ಅಣ್ಣ. ಸೊ ಅದ್ರ ನಾನೇನು ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ. ಸೊ ಅಲ್ಲಿ ಜೀವನ ಇಲ್ಲಿ ಜೀವನ ಒಂದೇ ಅಣ್ಣ. ಈಗ ಅಪರೂಪಕ್ಕೆ ಬಂದು ಹೋಗುವಾಗ ತುಂಬಾ ಚೆನ್ನಾಗಿರುತ್ತೆ, ಇಲ್ಲೇ ಬಂದು ಇರ್ತೀನಿ ಅನ್ನುವಾಗ ಒಂದಷ್ಟು ಬೇರೆ ಬೇರೆ ತರಹದ ಪರಿಚಯ ಆಗುತ್ತೆ, ಕಷ್ಟ ಸುಖಗಳು ಅರಿವಾಗುತ್ತೆ, ಈ ತರದ್ದೆಲ್ಲವೂ ಕೂಡ ಆಗುತ್ತೆ. ಇಲ್ಲಿಗೆ ಬಂದ್ಮೇಲೆ ಹಂತ ಹಂತವಾಗಿ ನೀವು ಇಲ್ಲಿಗೆ ಹೊಂದ್ಕೊಳ್ಳಿಕ್ಕೆ ಏನು ತಯಾರಿಯನ್ನು ಮಾಡಿದ್ರಿ, ಹೇಗೆ ಹೊಂದ್ಕೊಂಡ್ರಿ? ಅಂದ್ರೆ ನಾವು ಮುಂಚೆಯಿಂದ ಇಲ್ಲೇ ಇದ್ದಿದ್ದಲ್ಲಣ್ಣ, ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಅಣ್ಣ. ಆದ್ರೆ ಮಳೆಗಾಲದಲ್ಲಿ ಒಂದ್ಸಲಿ ಅದು ಸ್ಟಾರ್ಟಿಂಗ್ ಅಂದ್ರೆ ಬೇಸಿಗೆಯಿಂದ ಮಳೆಯಲ್ಲಿ ಚೇಂಜ್ ಓವರ್ ಇರುತ್ತಲ್ಲ, ಅದು ಸ್ವಲ್ಪ ಕಷ್ಟ. ಅದು ಒಂದ್ಸಲಿ ಮಳೆಗಾಲ ಒಂದ್ಸಲಿ ನಾವು ಇಳಿದು ಬಿಟ್ರೆ ಮಳೆ ನಿಲ್ಲತ್ತಿಗೆ ಬೇಜಾರಾಗುತ್ತೆ. ಆಕ್ಚುಲಿ ಇವಾಗ ಮಳೆಗಾಲ ಮುಗಿತ ಅನ್ಸುತ್ತೆ ಒಂಥರ, ಹಂಗೆ ಅಭ್ಯಾಸ ಆದಂಗೆ. ಎಲ್ಲದೂ ಅಭ್ಯಾಸ ಅಲ್ವಾ ಅಣ್ಣ. ಸೊ ಅಭ್ಯಾಸ ಆದಂಗೆ ನಿಜವಾಗ್ಲು ಹೇಳ್ಬೇಕಂದ್ರೆ ಏನು ಪ್ಲ್ಯಾಂಡ್ ಪ್ರಯತ್ನ ಯಾವುದೂ ಇಲ್ಲ, ಟೇಕಿಂಗ್ ಒನ್ ಡೇ ಅಟ್ ಅ ಟೈಮ್ ಅಣ್ಣ. ಇವತ್ತು ಹೇಗೋ ಹಾಗೆ ನಾಳೆ ನೋಡೋಣ ಅಂತ ಹಾಗೆ ಅಣ್ಣ. ಇಲ್ಲಿಗೆ ಬಂದ್ಮೇಲೆ ಒಂದಷ್ಟು ಪರಿಸರಕ್ಕೆ ಪೂರಕವಾಗಿ ಕೃಷಿಯನ್ನ ಮಾಡಬೇಕು ಅಂತ ಹೇಳಿ ನಿರ್ಧಾರವನ್ನು ಮಾಡಿದ್ರಿ, ಅದನ್ನ ಅನುಷ್ಠಾನವನ್ನು ಕೂಡ ಮಾಡಿದ್ರಿ, ಏನೇನ್ ಮಾಡಿದ್ರಿ? ನಮ್ದೊಂದು ಅರೇಬಿಕಾ ಪ್ಲಾಟ್ ಇತ್ತಣ್ಣ. ಅಂದ್ರೆ ಅಲ್ಲಿ ಏನು ಮಣ್ಣೇನೋ ಭಾರಿ ಡ್ರೈ, ಭಾರಿ ಮರಳ ತರ, ಅದಕ್ಕೆ ಏನು ಅಲ್ಲಿ ಇದಾಗ್ತಿಲ್ಲ, ಕಾಫಿ ಏನು ಜಾಸ್ತಿ ಬರ್ತಿಲ್ಲ. ಸೊ ಅದನ್ನ ಎಂತದ್ದು ಇಂಟೆನ್ಸಿವ್ ಆಗಿ ಏನೋ ಮಾಡ್ಬೇಕಿತ್ತು ಮಾಡೋದಾದ್ರೆ, ಅದಕ್ಕೆ ನಾವು ಯೋಚನೆ ಮಾಡಿದ್ವಿ ಆ ಪ್ಲಾಟ್ನೇ ನಾವು ಯಾಕೆ ಆರ್ಗ್ಯಾನಿಕ್ ಆಗಿ ಕನ್ವರ್ಟ್ ಮಾಡಬಾರ್ದು ಅಂತ. ಅದಕ್ಕೆ ಅಲ್ಲಿ ಕಂಪ್ಲೀಟ್ ಗೊಬ್ಬರ ಗಿಬ್ಬರ ಹಾಕೋದ್ ನಿಲ್ಸ್ಬಿಟ್ವಿ. ಇಲ್ಲಿ ಏನು ನಮ್ಮ ಮಾವನವರಾಗ್ಲಿ ಅವರೇನು ವೀಡಿಸೈಡ್ ಏನು ಹೊಡಿತಿರ್ಲಿಲ್ಲ ತೋಟಕ್ಕೆ, ಹಳಗಿಳನೇ ಎಲ್ಲ ಮಾಡಿಸ್ತಾ ಇದ್ರು. ಸೊ ಅದು ನಮಗೇನು ನಾವು ಅದನ್ನೇನು ಇಲ್ಲಿಗೆ ಬಂದು ನಾವೇನಾದರೂ ಬದಲಾವಣೆ ಮಾಡಲಿಲ್ಲ, ಅವರೇ ಮುಂಚೆಯಿಂದನೂ ಅದನ್ನು ಉಪಯೋಗಿಸ್ತಿರ್ಲಿಲ್ಲ. ನಾವು ಇಲ್ಲಿ ಬಂದು ಅದಕ್ಕೆ ಗೊಬ್ಬರ ಗಿಬ್ಬರ ಕಂಪ್ಲೀಟ್ ನಿಲ್ಲಿಸ್ಬಿಟ್ವಿ ಅಣ್ಣ. ಅದಕ್ಕೆ ನಾವು ಹಟ್ಟಿ ಗೊಬ್ಬರ, ಕಂಪೋಸ್ಟ್ ಗೊಬ್ಬರ, ಜೀವಾಮೃತ ಎಲ್ಲ ಹಾಕಕ್ ಶುರು ಮಾಡಿದ್ವಿ. ಇಳುವರಿನೂ ಚೆನ್ನಾಗಿ ಇದೆ ಅಣ್ಣ ಆ ಜಾಗದಲ್ಲಿ. ಆದ್ರೆ ಅಫ್ಕೋರ್ಸ್ ಬೇರೆ ಜಾಗಕ್ಕಿಂತ ಕಂಪೇರ್ ಮಾಡಿದ್ರೆ ಆ ಜಾಗ ನಿಮಗೆ ಗಿಡ ಸ್ವಲ್ಪ ಡಲ್ ಅನ್ಸಬಹುದು ನೋಡಿದಾಗ. ಅಂದ್ರೆ ಎಲೆ ಬಣ್ಣ ಆಗ್ಲಿ, ಎಲೆ ಬಂದಿರೋದು ಹತ್ತತ್ರ ರೀತಿ ಆಗ್ಲಿ, ಕಾಯಿ ಬಿಟ್ಟಿರೋದು ಹತ್ತತ್ರ ಗೊಂಚಲುಗಳಾಗ್ಲಿ, ಅವೆಲ್ಲ ವ್ಯತ್ಯಾಸ ಕಾಣಬಹುದು. ಆದ್ರೆ ನಮಗೆ ಲಾಸ್ ಏನಿಲ್ಲ ಅಣ್ಣ, ಯಾಕಂದ್ರೆ ಅದ್ರ ಮೇಲೆ ಖರ್ಚು ನಮಗೆ ಜಾಸ್ತಿ ಏನು ಬರ್ತಾ ಇಲ್ಲ. ಅಂದ್ರೆ ಮಿನಿಮಮ್ ನಾವು ಗೊಬ್ಬರ ಏನು ಜೀವಾಮೃತ ಏನು ನಾವು ವರ್ಷ ಇಡೀ ಕೊಡೋದು ಅಷ್ಟು ಇಂಟೆನ್ಸಿವ್ ಆಗಿ ನಾವು ಯಾವ್ದನ್ನು ಮಾಡಿಲ್ಲ ಅಣ್ಣ. ಮಳೆಗಾಲದಲ್ಲಿ ಜೀವಾಮೃತ ಮುಂಚೆ ಫಸ್ಟ್ ಇಯರ್ ಶುರು ಮಾಡಿದಾಗ ಒಂದ್ಸಲಿ ಎರಡ್ ಸಲಿ ಮೂರ್ ಸಲಿ ಕೊಟ್ಟಿರೋದು ಉಂಟು. ಆಮೇಲೆ ಆಮೇಲೆ ಕಷ್ಟ ಆಗ್ತಾ ಇತ್ತು ಅಣ್ಣ, ಮಳೆ ಜೋರ್ ಮಳೆಯಲ್ಲಿ ಒಂಥರ ಎಲ್ಲಾ ಕೆಲಸ ಮಾಡೋದು ಅದನ್ನು ಮಾಡೋದು. ಅದಕ್ಕೆ ಈಗೆಲ್ಲ ವರ್ಷಕ್ಕೊಂದ್ಸಲಿ ಕೊಟ್ರೆ ಹೆಚ್ಚು ಜೀವಾಮೃತ ಮಳೆ ಟೈಮಲ್ಲಿ, ಬೇರೆ ಟೈಮಲ್ಲಿ ಅದೇ ಘನ ಜೀವಾಮೃತ ಅಂತ ಗೊಬ್ಬರ ಕಂಪೋಸ್ಟ್ ಮಾಡ್ಬಿಟ್ಟು ಅದನ್ನ ಜೀವಾಮೃತ ನಿಮಗೆ ಗೊಬ್ಬರಕ್ಕೆ ಹಾಕ್ಬಿಟ್ಟು ಅಂದ್ರೆ ಅದನ್ನ ಹಟ್ಟಿ ಗೊಬ್ಬರಕ್ಕೆ ಹಾಕಿ ಅದನ್ನು ಕೊಡ್ತೀವಿ. ಅದನ್ನು ವರ್ಷ ಎರಡ್ ಸಲಿ ಅದೇ ಮೇ ಅಲ್ಲಿ ಒಂದ್ಸಲಿ ಮತ್ತೆ ಸೆಪ್ಟೆಂಬರ್ ಒಂದ್ಸಲಿ ಹಂಗೆ ಕೊಡ್ತೀವಣ್ಣ ಅಷ್ಟೇ. ಬೇರೆ ಏನು ನಾವು ಅದಕ್ಕೇನು ಜಾಸ್ತಿ ಏನು ಖರ್ಚು ಮಾಡಿಲ್ಲ, ಚೆನ್ನಾಗೇ ಬರ್ತಾ ಉಂಟಣ. ಆಮೇಲೆ ನಾವು ಅದಕ್ಕೇನು ಆರ್ಗ್ಯಾನಿಕ್ ಸರ್ಟಿಫಿಕೇಟ್ ಆಗಲಿ ಕಾಫಿನ ಮಾರಕ್ಕೆ ಅದೇನು ಮಾಡ್ತಾ ಇಲ್ಲ, ಯೂಶುವಲ್ ಆಗಿ ಆ ಕಾಫಿನ ಮಾರ್ತಾ ಇದ್ದೀವಿ. ಹೀಗೆ ಸಾವಯವಕ್ಕೆ ಒತ್ತು ನೀಡಿ ಆ ಮೂಲಕ ಒಂದು ಕೃಷಿಯನ್ನ ಮಾಡ್ಕೊಂಡು ಗಳಿಕೆಯನ್ನ ಮಾಡ್ಕೊಂಡು ಜೀವನವನ್ನ ಸಾಗಿಸ್ಕೊಂಡು ಹೋಗ್ತಾ ಇದ್ದೀರಿ. ಇದರ ಜೊತೆಗೂ ಕೂಡ ಇಲ್ಲಿಯ ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ತೋಟದ ಒಂದು ವಾತಾವರಣ ಇರ್ಬೋದು, ಮನೆಯ ವಾತಾವರಣ ಇರ್ಬೋದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೂರಕವಾಗಿ ಏನೇನು ಕೆಲಸವನ್ನು ಮಾಡ್ತಾ ಇದ್ದೀರಿ? ನೋಡಿ ಅಣ್ಣ, ನಮ್ದೇನು ಅಂದ್ರೆ ನಮ್ಮ ಜೀವನ ಹೇಗೆ ಅಂದ್ರೆ, ನಾವು ಮುಂಚೆಯಿಂದನು ಅಷ್ಟೇ ಬೆಂಗಳೂರಿನ ನಾವು ಯಾವುದನ್ನು ನೋಡಿ ಮಾರ್ಕೆಟ್ ಅಲ್ಲಿ ಹೋಗಿ ತುಂಬಾ ಚೆನ್ನಾಗಿದೆ ಆಫ್ ದ ಶೆಲ್ಫ್ ವಿ ಕ್ಯಾನ್ ಬೈ ಪ್ಯಾಕೆಟ್ಸ್ ವಿ ಕ್ಯಾನ್ ಜಸ್ಟ್ ಪಿಕ್ ಅಪ್ ಇನ್ ಅವರ್ ಕ್ರೇಟ್ ಅಂತ ಹೇಳ್ಬಿಟ್ಟು ಹಾಗೆ ನಾವು ಏನು ಶಾಪಿಂಗ್ ಮಾಡಿಲ್ಲ. ನಾವು ದಿನಸೆ ಅಂಗಡಿ ಹುಡ್ಕೊಂಡು ಹೋಗಿ ಲೂಸ್ ಅಲ್ಲೇ ತಗೊಂಡಿರೋದು, ಯಾಕೆ ಅಂದ್ರೆ ಸುಮ್ಮನೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಉಪಯೋಗಿಸಬಾರ್ದು ಅನ್ನೆಸೆಸರಿಲಿ ಅಂತ. ಅಂದ್ರೆ ಪ್ಲಾಸ್ಟಿಕ್ ಇಸ್ ವೆರಿ ವ್ಯಾಲ್ಯೂಬಲ್ ಅಣ್ಣ, ಅದಕ್ಕೆ ಯೂಸ್ ಇಟ್ ವ್ಯಾಲ್ಯೂಬಲಿ ಅಂದ್ರೆ ತುಂಬಾ ಅತಿ ಅಗತ್ಯ ಇದ್ದಲ್ಲಿ. ಈಗ ಸ್ವಲ್ಪ ಎಣ್ಣೆ ತರಕ್ಕೆ ನಮಗೆ ಪ್ಲಾಸ್ಟಿಕ್ ಕ್ಯಾನ್ ಬೇಕು, ಅದಕ್ಕೂ ನಾವು ಸ್ಟೀಲ್ ಕ್ಯಾನ್ ಎಲ್ಲ ಈಗ ನಮಗೆ ತುಂಬಾನೇ ಸುಲಭ, ಈಗೆಲ್ಲ ಇಲ್ಲಿ ಚಿಂತನ್ ಅಂತ ಹೇಳಿ ಎಲ್ಲ ಎಣ್ಣೆ ಕೊಡ್ತಾರೆ, ಅಲ್ಲಿಂದ ನಾವು ಸ್ಟೀಲ್ ಕ್ಯಾನ್ ಅಲ್ಲಿ ಎಣ್ಣೆ ತಗೋಬರ್ಬೋದು, ಅದೆಲ್ಲ ಇದೆ. ಅದನ್ನ ಹೇಳಿ ಮುಂಚೆ ಅವೆಲ್ಲ ಇರ್ತಿರ್ಲಿಲ್ಲ, ಅವಾಗ ಪ್ಲಾಸ್ಟಿಕ್ ಯಾವ್ದು ಅಗತ್ಯ ಅದಕ್ಕೆ ತರ್ತಿದ್ವಿ, ಇಲ್ಲ ಅಂದ್ರೆ ನಾವು ಮುಂಚೆನೂ ದಿನಸೆ ಅಂಗಡಿ ಹೋಗಿ ಅಲ್ಲಿ ನಾವು ಬಟ್ಟೆ ಬ್ಯಾಗ್ ಅಲ್ಲೇ ತರ್ತಿದ್ವಿ, ಆದಷ್ಟು ಪ್ಲಾಸ್ಟಿಕ್ ಕಟ್ ಮಾಡಿದ್ವಿ. ಅದಕ್ಕೆ ನಮ್ಮ ತೋಟದಲ್ಲಿ ಸುತ್ತಮುತ್ತ ಏನೇನು ನಾವು ಪ್ಲಾಸ್ಟಿಕ್ ಕಟ್ ಮಾಡಬಹುದು ಅದನ್ನೆಲ್ಲ ಮಾಡಿದ್ವಿ, ಅಂದ್ರೆ ಯೋಚನೆ ಮಾಡಿ. ಪ್ಲಸ್ ನಾವು ಇಲ್ಲಿ ವೇಸ್ಟ್ ಸೆಗ್ರಿಗೇಷನ್ ತುಂಬಾ ಕಟ್ಟುನಿಟ್ಟಾಗಿ ಮಾಡ್ತೀವಣ, ಜನಗಳಿಗೂ ಅಷ್ಟೇ ಅದನ್ನ ಪದೇ ಪದೇ ಹೇಳ್ತಾ ಇರ್ತೀವಿ. ಬಾಟ್ಲ್ ಹಾಕೋಕಿದೆ, ಒಡೆದೋಗಿದ ಬಾಟ್ಲ್ ಹಾಕೋಕೊಂದು ಜಾಗ ಇದೆ, ಅವೆಲ್ಲ ಅದಾದ ಜಾಗಕ್ಕೆ ಹೋಗ್ಬೇಕು, ಪ್ಲಾಸ್ಟಿಕ್ ಆಗ್ಲಿ ಹರಿದೋಗಿರೋ ಪ್ಲಾಸ್ಟಿಕ್ ಆಗ್ಲಿ ಆತರ. ಆಮೇಲೆ ಪ್ಲಾಸ್ಟಿಕ್ ಅಲ್ಲಿ ಹಲವಾರು ವಿಂಗಡಗಳು ಇದಾವೆ, ಅದನ್ನೆಲ್ಲ ಆದಷ್ಟು ಮಟ್ಟಿಗೆ ಮಾಡ್ತೀವಿ. ಮಾಡ್ಬಿಟ್ಟು ಇಲ್ಲಿ ತಿಂಗಳಿಗೆ ಒಂದ್ಸಲಿ ಒಬ್ರು ಬರ್ತಾರೆ, ಬಂದು ನಮ್ಮ ಹತ್ರ ತಗೋಗ್ತಾರೆ. ಯಾವುದು ಅವ್ರು ತಗೋಗಲ್ವಾ ಅದನ್ನ ನಾವು ಬೆಂಗಳೂರಲ್ಲಿ ನಮಗೆ ನಾನು ಫ್ಲಾಟ್ ಅಲ್ಲಿ ಇದ್ದಾಗಲೂ ಅಲ್ಲಿ ಮಾಡ್ತಾ ಇದ್ವಿ. ಸೊ ಡ್ರೈ ವೇಸ್ಟ್ ಕಲೆಕ್ಷನ್ ಸೆಂಟರ್ಸ್ ಇದಾರೆ, ಅವ್ರು ನನಗೆ ಚೆನ್ನಾಗಿ ಪರಿಚಯ, ನನ್ನ ಕ್ಲೋಸ್ ಫ್ರೆಂಡ್ಸ್ ಆಕ್ಚುಲಿ, ಅವರೆಲ್ಲ ಫೇಮಸ್ ಪೀಪಲ್ ಈಗ ವೇಸ್ಟ್ ಕಲೆಕ್ಟರ್ಸ್. ಅವರಿಗೆಲ್ಲ ಹೋಗಿ ಕೊಟ್ರೆ ಅವರು ಇನ್ನು ಮುಂದೆ ಅದನ್ನ ವಿಂಗಡಣೆ ಮಾಡಿ ಅದನ್ನ ಅದಕ್ಕೆ ವ್ಯಾಲ್ಯೂ ಕಂಡಿಡಿದು ಮಾಡ್ತಾರೆ. ಸೊ ಅದನ್ನೆಲ್ಲ ನಾವು ಮಾಡ್ಕೊಂಡಿದೀವಿ. ನಾವು ಹೆಂಗು ಬೆಂಗಳೂರಿಗೆ ಅಪರೂಪಕ್ಕೊಂದ್ಸಲಿ ಹೋಗ್ತಾ ಇರ್ತೀವಿ, ಹೇಗೂ ಹೋಗೋದು ಗಾಡಿಲಿ, ಅವಾಗ ಅದನ್ನೆಲ್ಲ ಹಾಕೊಂಡು ಹೋಗಿ ಅದನ್ನ ನಾವು ತುಂಬಾ ಕಡಿಮೆ ಮಾಡ್ತೀವಣ, ಯಾಕೆಂದ್ರೆ ಸುಮ್ಮನೆ ಈ ವೇಸ್ಟ್ನ ತಗೋಗ ಅಲ್ಲಿ ಹಾಕಬಾರ್ದು ಅಂತ ಹಾಗೆಲ್ಲ ಮಾಡ್ತೀವಿ. ಮತ್ತೆ ಇನ್ನೇನು ಸ್ಯಾನಿಟರಿ ವೇಸ್ಟ್ ಅನ್ನೋದು ನಮ್ಮಲ್ಲಿ ಇಲ್ಲ. ನಾವು ನನ್ನ ಮಗಳಿಗಾಗ್ಲಿ ಡೈಪರ್ ಯೂಸ್ ಮಾಡಿರಲಿಲ್ಲ, ಈಗ ನಾವು ಪ್ಯಾಡ್ಗಳಾಗ್ಲಿ ಅದನ್ನೆಲ್ಲ ಯೂಸ್ ಮಾಡಲ್ಲ. ಬಟ್ಟೆ ಇದೆ, ಕಪ್ ಅಂತ ಮೆನ್ಸ್ಟ್ರಲ್ ಕಪ್ ಅಂತಿದೆ, ಅವೆಲ್ಲ ಯೂಸ್ ಮಾಡ್ತೀವಿ. ಸೊ ನಮ್ಗೆ ಅದೆಲ್ಲ ತುಂಬಾನೇ ಕಡಿಮೆ ಅಣ್ಣ. ಅವೆಲ್ಲ ನೆಂಟರು ಬಂದ್ರೆ ಏನಾದ್ರೂ ಬಂದ್ರೆ ಅವ್ರು ಉಪಯೋಗಿಸಿದ್ರೆ ಅವರಿಗೂ ನಾವು ಹೇಳ್ತೀವಿ ಆಪ್ಷನ್ಸ್ ಇದಾವೆ, ಆಪ್ಷನ್ಸ್ ಇದ್ದಾಗ ಯಾಕೆ ಇದನ್ನು ಉಪಯೋಗಿಸ್ತೀರಾ ಅಂತ ಹೇಳಿ ಇದು ಮಾಡ್ತೀವಣ್ಣ. ಹೀಗೆ ಪರಿಸರಕ್ಕೆ ಪೂರಕವಾಗಿ ಮನೆಯ ವಾತಾವರಣವನ್ನು ಕೂಡ ಇಟ್ಟುಕೊಂಡು ಪರಿಸರಕ್ಕೆ ಪೂರಕವಾಗಿ ಬದುಕಿಕೊಂಡು ಹೋಗ್ತಾ ಇರತಕ್ಕಂಥದ್ದು. ಇತ್ತೀಚೆಗೆ ನಮ್ಮ ಎಲ್ಲ ಮನೆಗಳಲ್ಲೂ ಕೂಡ ಏನನ್ನೇ ನಾವು ಸ್ವಚ್ಛವಾಗಿಡಬೇಕು ಅಂತ ಅಂದಾಗ, ತೊಳಿಬೇಕು ಅಂತ ಅಂದಾಗ, ಅಲ್ಲೂ ಕೂಡ ಹೆಚ್ಚು ಹೆಚ್ಚು ರಾಸಾಯನಿಕಗಳನ್ನು ಬಳಕೆಯನ್ನು ಮಾಡ್ತೀವಿ. ಪಾತ್ರೆ ತೊಳೆಯೋದ್ರಿಂದ ಹಿಡಿದು ನಮ್ಮ ಮನೆಯನ್ನು ಒರೆಸುವುದರಿಂದ ಹಿಡಿದು ನಮ್ಮ ಕಿಟಕಿಗಳನ್ನು ಕ್ಲೋಸ್ ಮಾಡೋದ್ರಿಂದ ಹಿಡಿದು ಎಲ್ಲದಕ್ಕೂ ಕೂಡ ಇವತ್ತು ರಾಸಾಯನಿಕಗಳು ಹೆಚ್ಚು ಪ್ರಮಾಣದಲ್ಲಿ ಬಂದಿದ್ದಾವೆ. ಅವು ತುಂಬಾ ಗಂಭೀರವಾದಂತಹ ದುಷ್ಪರಿಣಾಮವನ್ನು ಕೂಡ ಉಂಟು ಮಾಡ್ತಾ ಇದ್ದಾವೆ. ಅದರ ಅರಿವು ನಮಗೆ ಆಗ್ತಾ ಇಲ್ಲ. ಇದರ ಅರಿವು ನಿಮಗೆ ಹೇಗೆ ಗೊತ್ತಾಯ್ತು? ಅದಕ್ಕೆ ಪರ್ಯಾಯವಾಗಿ ತಾವು ಏನನ್ನ ಮಾಡಿದಿರಿ? ಅದೇ ನಿಮಗೆ ನಾನು ಹೇಳಿದ್ನಲ್ಲ ಅಣ್ಣ, ಅದು ಬೆಂಗಳೂರಲ್ಲಿ ಆ ಬೆಳಂದೂರು ಲೇಕು ಬೆಂಕಿ ಹತ್ತಿದ್ದು ಅದೆಲ್ಲ. ಅದಕ್ಕಿಂತ ಮುಂಚೆ ನಾವು ಸೆಗ್ರಿಗೇಷನ್ ಶುರು ಮಾಡಿದ್ವಿ ಪ್ಲಾಸ್ಟಿಕ್ ಎಲ್ಲ. ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ನಮ್ದು ನಾವು ಇರೋದು ಒಂದು 300 ಮನೆ ಇರೋ ಅಪಾರ್ಟ್ಮೆಂಟ್, ಅಲ್ಲಿ ನಾವು ವೇಸ್ಟ್ ಸೆಗ್ರಿಗೇಷನ್ ಅಂತ ನಾನು ನಂದು ಫ್ರೆಂಡ್ಸ್ ಒಂದ್ 2-3 ಜನ ಸೇರಿ ಶುರು ಮಾಡ್ಕೊಬಿಟ್ಟಿದ್ವಿ. ಅಲ್ಲಿ ಎಲ್ಲ ಮನೆ ಮನೆಗೆ ಹೋಗಿ ಅಲ್ಲಿ ಹೇಳೋದು ವೇಸ್ಟ್ ಸೆಗ್ರಿಗೇಷನ್ ಬಗ್ಗೆ, ನಿಮ್ ಕಸನ ವಿಂಗಡಣೆ ಮಾಡಿ ಬೇರೆ ಬೇರೆ. ಈಗಂತೂ ಗವರ್ಮೆಂಟ್ ಅದನ್ನ ಮಾಡಿದೆ, ತುಂಬಾ ಸುಲಭ ಈಗ ಫಾಲೋ ಮಾಡೋದು. ಅದು ನಾವು ಅದು ಶುರು ಆಗಕ್ಕಿಂತ ಮುಂಚೆನೆ ಹೇಳ್ತಿದ್ವಿ, ಅದನ್ನ ಮಾಡಿ ಅಂತ ಎಲ್ಲರೂ ಹತ್ರ ಕೇಳ್ಕೊಳ್ತಿದ್ವಿ, ನಾವು ಮಾಡ್ತಿದ್ವಿ. ಆಮೇಲೆ ಅಪಾರ್ಟ್ಮೆಂಟ್ ಅಲ್ಲೇ ಗೊಬ್ಬರ ಮಾಡೋದಕ್ಕೆ ಶುರು ಮಾಡಿದ್ವಿ ವೆಟ್ ವೇಸ್ಟ್ ಅಲ್ಲಿ, ಅದನ್ನೆಲ್ಲ ಮಾಡ್ತಾ ಇದ್ವಿ. ಅಷ್ಟೊತ್ತಿಗೆ ಬೆಳಂದೂರು ಲೇಕ್ ಅಲ್ಲಿ ಬೆಂಕಿ ಹಿಡಿದು ಭಾರಿ ತೊಂದರೆ ಆಯ್ತು. ಅವಾಗ ಅದ್ ಯಾಕೆ ಅಂತ ಕಂಡುಹಿಡಿದಾಗ ಗೊತ್ತಾಗಿದ್ದು ನಮ್ಮ ಮನೆಯಲ್ಲಿ ಬಳಕೆ ಆಗೋ ಡಿಟರ್ಜೆಂಟ್ಗಳಿಂದ ಅಂತ. ಅಂದ್ರೆ ಈಗ ವಾಷಿಂಗ್ ಮಿಷಿನ್ ಡಿಟರ್ಜೆಂಟ್ ಆಗ್ಲಿ ಅಥವಾ ನಮ್ಮ ಬಾತ್ರೂಮ್ ಅಲ್ಲಿ ನಾವು ಯೂಸ್ ಮಾಡೋ ಮತ್ತೆ ಬೇರೆ ತರ ಮತ್ತೆ ಅಡಿಗೆ ಮನೆಯಲ್ಲಿ ಯೂಸ್ ಮಾಡೋ ಮಿಸ್ಟರ್ ಮಸಲ್ ಮತ್ತೆ ಏನೇನೋ ತರಾವರಿ ಪ್ರಿಲ್ ಹೋಗಿರೋ ತರಾವರಿ ಅಂದ್ರೆ ಆದಷ್ಟು ನಮ್ಮ ಮನೆ ಕ್ಲೀನ್ ಇರ್ಬೇಕು ನಮಗೆ. ಆದ್ರೆ ನಮ್ಮ ಮನೆಯ ಒಳಗೆ ಅದು ಕ್ಲೀನ್ ಇಡೋಕೆ ಅದು ಯಾವ ತರ ಅದ್ರ ಫ್ಯೂಮ್ಸ್ ನಮಗೆ ಎಫೆಕ್ಟ್ ಆಗುತ್ತೆ ಅಂತ ನಮಗೆ ಅರ್ಥನೇ ಅದು ಅರಿವಿಲ್ಲ ನಮಗೆ. ಬೆಂಗಳೂರಲ್ಲಿ ಈ ನಾಯಿ ಸಾಕ್ತಾರಲ್ಲ ಪೆಟ್ಗಳು, ಅವ್ರ ಪೆಟ್ಗಳು ಇರೋ ಮನೆಗಳಲ್ಲಿ ಉಪಯೋಗಿಸಿದ್ರೆ ಅಲ್ಲ ಪೆಟ್ಗಳು ಪೂರಾ ಚರ್ಮ ಎಲ್ಲ ಕಾಯಿಲೆ ಅದು ಆವಾಗ ಡಾಕ್ಟರ್ಸ್ ಹೇಳ್ತಾ ಇದ್ರು ಮನೇಲಿ ಉಪಯೋಗಿಸ್ಬೇಡಿ. ಯೋಚನೆ ಮಾಡಿ, ನಿಮ್ಮ ನಾಯಿಗಳಿಗೆ ಅವ್ರ ಚರ್ಮ ರೋಗ ಬರೋದಾದ್ರೆ ನಿಮ್ಮ ಮಕ್ಕಳಿಗೆ ನಿಮಗೆ ಏನೇನ್ ಕೊಡುತ್ತೆ? ನಾವು ಏನ್ ಮಾಡ್ತೀವಿ, ಅಯ್ಯೋ ಅದು ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಅಂತ ಡಾಕ್ಟರ್ ಹತ್ರ ಏನೇನಕ್ಕೂ ಹೋಗ್ತೀವಿ, ಅದ್ರದ ಮೂಲ ಎಲ್ಲೆಲ್ಲಿರುತ್ತೋ ಯಾರಿಗೆ ಗೊತ್ತು? ಆವಾಗ ಇದೆಲ್ಲ ಗೊತ್ತಾಗಿದ್ ನಮಗೆ ಅವೆಲ್ಲ ಎಷ್ಟು ಅಪಾಯಕಾರಿ ಅಂತ. ಅದಕ್ಕೆ ಏನು ಸೊಲ್ಯೂಷನ್ ಅಂತ ನೋಡ್ತಾ ಹೋದಾಗ ಈ ಅಂಟವಾಳು ಸೀಗೆ ಅವೆಲ್ಲ ಇದ್ದಿದ್ದೆ ಬೂದಿ ಎಲ್ಲ. ಆದ್ರೆ ನಮ್ಮ ಪಾಪ್ಯುಲೇಷನ್ ಎಷ್ಟು ಮಟ್ಟಿಗೆ ತಲುಪಿದೆ ಅಂದ್ರೆ, ಈ ಅಂಟವಾಳ ಸೀಗೆ ಎಲ್ಲರೂ ಬಳಸಿ ಮಾಡಿದ್ರೆ ಅದು ಇನ್ನೊಂದರ ಆಗ್ಬೋದು. ಅಂದ್ರೆ ಸಿಂಗಲ್ ಕ್ರಾಪಿಂಗ್ ಮೊನೋಕ್ರಾಪಿಂಗ್ ಅಂಟವಾಳ ಮತ್ತೆ ಸೀಗೆದಾದ್ರೆ ಅದು ಇನ್ನೊಂದರ ಆಗ್ಬೋದು. ನಮಗೆ ವಿ ಹ್ಯಾವ್ ಟು ಲುಕ್ ಫಾರ್ ಈಸಿಯರ್, ಅಂದ್ರೆ ವಿ ಹ್ಯಾವ್ ಟು ಗೆಟ್ ಪ್ರೋಗ್ರೆಸಿವ್ ವಿತ್ ಅವರ್ ಮೆಥಡ್ಸ್ ಆಲ್ಸೋ. ಹೇಗೆ ಏನು ಅದಕ್ಕೆ ನೋಡ್ತಿದ್ದಾಗ ಒಂದು ಈ ಬಯೋ ಎನ್ಝೈಮ್ ಒಂದು ಸೊಲ್ಯೂಷನ್ ಸಿಕ್ತು. ಗೂಗಲ್ ಮಾಡಿದ್ರೆ ಬಯೋ ಎನ್ಝೈಮ್ ಅಂದ್ರೆ ಅದ್ರದ್ದೆಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ. ಮುಂಚೆ ಎಲ್ಲ ಕಷ್ಟ ಇರ್ತಿತ್ತು, ಈಗಂತೂ ಇಟ್ಸ್ ವೆರಿ ವೆರಿ ಕಾಮನ್. ಅದು ನಮ್ಮ ತ್ಯಾಜ್ಯ ವಸ್ತುಗಳಲ್ಲಿ, ಅಂದ್ರೆ ನಾವು ಅಡುಗೆ ಮನೆಯಲ್ಲಿ ಉಪಯೋಗಿಸೋ ಎಲ್ಲ ಈ ತರಕಾರಿ ಸಿಪ್ಪೆ ಆಗಲಿ ಹಣ್ಣಿನ ಸಿಪ್ಪೆ ಆಗಲಿ, ಅದ್ರಲ್ಲಿ ಮಾಡೋ ಒಂದು ಎನ್ಝೈಮ್, ಅದು ವೈನ್ ಮಾಡೋ ರೀತಿಯಲ್ಲಿ ಮಾಡೋದು. ಅದನ್ನ ಮಾಡಿ ಅದ್ರ ರಸದಲ್ಲಿ ನಮ್ಮ ಮನೆಯ ಕ್ಲೀನ್ ಮಾಡಕ್ಕೆ ಇಟ್ಸ್ ಆಂಟಿ ಪ್ರಾಪರ್ಟೀಸ್ ಆರ್ ವೆರಿ ಹೈ. ಅದ್ರದ್ದು ಆಕ್ಚುಲಿ ನಾವು 99.9% ಅಂತಾರೆ, ಇದು 99.999% ಏನೋ ಎಫಿಕಸಿ ಲೆವೆಲ್ ಎಲ್ಲ ಇದೆ. ಲ್ಯಾಬಲ್ ಟೆಸ್ಟ್ ಮಾಡಿದಾಗ ಇಟ್ ಇಸ್ ಬೀನ್ ವೆರಿ ಗುಡ್. ಅವರು ಎಷ್ಟು ಗಂಟೆ ತನಕ ಅದು ಆ ರೀತಿ ಇರುತ್ತೆ ಅಂತ ನೋಡಿದಾಗ ಬಯೋಎನ್ಝೈಮ್ ರಿಸಲ್ಟ್ಸ್ ಕೇಮ್ ಔಟ್ ವೆರಿ ಎಕ್ಸಲೆಂಟ್. ಸೊ ಅದನ್ನ ನಾವು ಮನೇಲಿ ಮಾಡಿಕೊಂಡು ಅದನ್ನೇ ಉಪಯೋಗಿಸಬಹುದು, ವಿಚ್ ಇಸ್ ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ ಆಲ್ಸೋ. ನಮಗೂ ತೊಂದರೆ ಇಲ್ಲ, ತೊಂದರೆ ಇಲ್ಲ. ಮನೆ ವರ್ಸಿದ ನೀರಲ್ಲಿ ನಮ್ ಗಿಡಗಳಿಗೆ ನೀರ್ ಹಾಕ್ಬಹುದು ಆ ನೀರನ್ನೇ. ಸೊ ನೀರ್ನು ವೆಚ್ಚ ಇಲ್ಲ. ಸೊ ಈ ರೀತಿ ಅದು ಆ ಬಯೋಎನ್ಝೈಮ್ ಮಾಡ್ಕೊಂಡ್ರೆ ಅದರಿಂದ ಬಾತ್ರೂಮ್ ತೊಳೆಯೋದಾಗ್ಲಿ, ಬಟ್ಟೆ ತೊಳೆಯೋದಾಗ್ಲಿ, ಪಾತ್ರೆ ತೊಳೆಯೋದು, ಮನೆ ವರ್ಸ ಎಲ್ಲಾ ಕೆಲಸಗಳು ಆಗೋಗುತ್ತೆ. ಎಷ್ಟು ಮಟ್ಟಿಗೆ ನಾವು ಅದನ್ನ ನಮ್ಮ ಮೈ ತೊಳೆಯೋಕ್ಕೂ ಅದನ್ನೇ ಉಪಯೋಗಿಸ್, ಸ್ನಾನಕ್ಕೂ ಅದನ್ನೇ ಉಪಯೋಗಿಸೋದು, ನಮ್ಮ ಕೂದಲು ತೊಳೆಯೋಕ್ಕೂ ಅದನ್ನೇ ಉಪಯೋಗಿಸೋದು. ನಾವು ಶಾಂಪೂ ಸೋಪ್ ಎಲ್ಲ ಬಿಟ್ಟು ಸುಮಾರು, ಅದು ಆ ಬೆಲಂದೂರು ಲೇಕ್ ಫೋಮಿಂಗ್ ಆಯ್ತಲ್ಲ, ದಟ್ ವಾಸ್ ಅ ಟರ್ನಿಂಗ್ ಪಾಯಿಂಟ್. ನಾವು ಯಾವ ತರ ನಮ್ಮ ದಸೆಯಿಂದ ಬೇರೆಲ್ಲ ಒದ್ದಾಡಬೇಕು, ನಾವು ಯೂಸ್ ಮಾಡೋ ಪ್ರಾಡಕ್ಟ್ಸ್ ಇಂದ ಬೇರೆಲ್ಲ ಒದ್ದಾಡಬೇಕು ಅಂತ ಹೇಳಿ ಕಾನ್ಶಿಯಸ್ ಎಫರ್ಟ್ ಮಾಡಿ ಚೇಂಜ್ ಮಾಡಿದ್ದು. ಅದಕ್ಕೆ ಪರ್ಯಾಯವಾಗಿ ನೀವು ಕಂಡುಕೊಂಡಿದ್ದು ಜೈವಿಕ ಕಿಣ್ವ ಬಯೋ ಎಂಜೈಮ್ಸ್ ಅಂತ ಹೇಳಿ. ಇದನ್ನ ಮಾಡುವಂತದ್ದು ಹೇಗೆ, ಉತ್ಪಾದನೆಯನ್ನ ಎಲ್ಲರೂ ಕೂಡ ಮಾಡಿಕೊಳ್ಬಹುದಾ, ಹೇಗೆ ಮಾಡುವಂಥದ್ದು? ತುಂಬಾ ಸಿಂಪಲ್, ಎಲ್ಲರೂ ಮನೇಲಿ ಮಾಡಬಹುದು. ಏನು ಅಂದ್ರೆ, ಈಗ ಸಪೋಸ್ ನಿಮಗೆ ನಿಮ್ಮ ಮನೇಲಿ ನೀವು ಎಷ್ಟು ಉಪಯೋಗಿಸ್ತೀವಿ ಅದ್ರ ಮೇಲೆ ಹೋಗುತ್ತೆ. ಸಿ ನಮಗೆ ಮನೆ ವರ್ಸಕ್ಕೆಲ್ಲ ನಾವೇನ್ ದಿನ ಏನು ಹಾಕೇ ವರ್ಸ್ಬೇಕು ಅಂತಿಲ್ಲ, ನೀರಲ್ಲೇ ನಮಗೆ ಸ್ವಚ್ಛ ಅನ್ಸುತ್ತೆ. ಆದ್ರೆ ಎಲ್ಲರಿಗೂ ಹಾಗಲ್ಲ, ಎಲ್ಲರಿಗೂ ನೀರಿಗೇನಾದ್ರೂ ಇನ್ನೊಂದು ಹಾಕಿದ್ರೆ ಮನೆ ಕ್ಲೀನ್ ಆಗೋದು ಅಂತಿರುತ್ತೆ. ಸೊ ಅದ್ರ ಮೇಲೆ ನಿಮ್ಮ ಬಳಕೆ ಎಷ್ಟು ಅಂತ ಹೋಗುತ್ತೆ ಬಯೋಎನ್ಝೈಮ್. 1 ಲೀಟ್ರ್ ಬಯೋಎನ್ಝೈಮ್ ಅಂತ ನೀವು 1 ಲೀಟ್ರ್ ನೀರು ಹಾಕಿ ಸಿಪ್ಪೆ ಹಾಕಿ ಬೆಲ್ಲ ಹಾಕಿ ಮಾಡಿದ್ರೆ ನಿಮಗೆ ಸಿಗೋದು ಕಮ್ಮಿ. ಯಾಕೆಂದ್ರೆ ಅದ್ರ ಗೋಡು ತಿಳಿ ಅಂತೆಲ್ಲ 2-3 ಲೆವೆಲ್ ಬರುತ್ತೆ, ಅದು ಸಿಪ್ಪೆ ಅಂತ ಹಂಗೆಲ್ಲ. ಅದಕ್ಕೆ ನೀವು ಅದ್ರ ಹೇಗೆ ಉಪಯೋಗಿಸ್ತೀರಾ ಅದ್ರ ಮೇಲೆ ಹೋಗುತ್ತೆ ಅದು ಎಲ್ಲ. ಅದೇ ನಾನು ಹೇಳ್ದಂಗೆ ಸುಮಾರು ಜನ ನಮ್ಮ ಫ್ರೆಂಡ್ಸ್ ಎಲ್ಲ ಬೆಂಗಳೂರಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಈಗ ಅವರು ಆಫೀಸ್ಗೆ ಹೋಗಲಿ ದಾರಿಲಿ ಮೂಸಂಬೆ ಹಣ್ಣು ಮಾರೋರು ಎಲ್ಲ ಇರ್ತಾರಲ್ಲ, ಅವ್ರ ಹತ್ರ ಸಿಪ್ಪೆ ತಗೋಬರ್ತಾರೆ. ಬೆಳಿಗ್ಗೆ ಹೇಳ್ತಾರೆ ನಂಗೆ ಸಿಪ್ಪೆ ಬೇಕು ಅಂತ, ಅವರಿಗೂ ದೊಡ್ಡ ತಲೆಬೇಸಿ ತೀರದಾಗೆ ಸಿಪ್ಪೆ ತಗೊಂಡೋದ್ರೆ. ಅದಕ್ಕೆ ಒಂದ್ ಪ್ಯಾಕೆಟ್ ಸಿಪ್ಪೆ ತಂದ್ರೆ ಎಷ್ಟು ಕೆಜಿ ಇರುತ್ತೋ ಅಷ್ಟು ನೀವು ಒಂದ್ಸರಿ ಮಾಡಿಟ್ಕೊಂಡ್ರೆ ನಿಮಗೆ ಇಷ್ಟು ತಿಂಗಳು ಬರುತ್ತೆ. ಹಾಗೆ ಹಾಗೆ ಪ್ಲಾನ್ ಮಾಡ್ಕೊಂಡು ಎಲ್ಲರೂ ಮಾಡಬಹುದು, ಏನು ಅದೇನು ರಾಕೆಟ್ ಸೈನ್ಸ್ ಅಲ್ಲ. ಸಿಪ್ಪೆಲ್ಲೇ ಮಾಡಬಹುದು, ಅದು ಆಕ್ಚುಲಿ ಇಟ್ಸ್ ಆಲ್ಸೋ ಕಾಲ್ಡ್ ಗಾರ್ಬೇಜ್ ಎನ್ಝೈಮ್ ಅಂತ. ಅಂದ್ರೆ ನಿಮ್ಮ ಮನೇಲಿರೋ ಗಾರ್ಬೇಜ್ ಅಲ್ಲಿ ಮಾಡಬಹುದು. ಸಿ ತರಕಾರಿ ಸಿಪ್ಪೆಲಿ ಈ ಕ್ಯಾರೆಟ್ ಸಿಪ್ಪೆ ಆಗ್ಲಿ ಬೀಟ್ರೂಟ್ ಅದ್ರಲ್ಲೆಲ್ಲ ಮಾಡಬಹುದು. ಅದ್ರಲ್ಲಿ ಏನು ಅಂದ್ರೆ ಸ್ಮೆಲ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ, ಇಟ್ಸ್ ಅ ಲಿಟಲ್ ರಿಪಲ್ಸಿವ್ ಸ್ಮೆಲ್ ಇರಲ್ಲ ಅಂದ್ರೆ ಅವುಗಳು. ಆದ್ರೆ ಹಣ್ಣಿನ ಸಿಪ್ಪೆಗಳನ್ನ ಮಾಡಿದ್ರೆ ಈ ಹಣ್ಣಿನ ಗಮ ಇರ್ತದೆ, ಈ ಕಿತ್ಲೆ ಹಣ್ಣಲ್ಲ ಮಾಡಿದ್ರೆ ಕಿತ್ಲೆ ಹಣ್ಣು ಸಿಪ್ಪೆ ಗಮ, ಮೂಸಂಬೆ ಅಂದ್ರೆ ಮೂಸಂಬೆ. ಸೊ ಅದು ಮಚ್ ಮೋರ್ ಪ್ಲೆಸೆಂಟ್. ಈಗ ನಮಗೆ ಈ ಏನಾಗಿದೆ ಅಂದ್ರೆ ನಮಗೊಂದು ಆ ದುರ್ವಾಸನೆ ಸುವಾಸನೆ ಆಗ್ಬಿಟ್ಟಿದೆ. ಆಕ್ಚುಲಿ ಇರೋ ಸುವಾಸನೆ ನಮಗೆ ದುರ್ವಾಸನೆ ಅನ್ಸುತ್ತೆ, ಅದಕ್ಕೆ ಬಯೋಎನ್ಝೈಮ್ ವಾಸನೆ ಎಲ್ಲ ಅಯ್ಯೋ ಗಬ್ಬನ ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ತರಕಾರಿ ಸಿಪ್ಪೆ ಎಲ್ಲ ಇನ್ನೂ ಸ್ಟ್ರಾಂಗರ್ ಅದಕ್ಕಿಂತ. ಸೊ ಹಣ್ಣಿನ ಸಿಪ್ಪೆ ಲೈಟ್ಲಿ ಪ್ಲೆಸೆಂಟ್ ಅಂತ ಹೇಳೋದು. ಹಣ್ಣಿನ ಸಿಪ್ಪೆಯನ್ನ ಬಳಕೆ ಮಾಡ್ಕೊಂಡು ಹೇಗೆ ಮಾಡೋ ಅಂತದ್ದು, ಎಷ್ಟೆಷ್ಟು ಪ್ರಮಾಣದಲ್ಲಿ ಏನೇನನ್ನ ಹಾಕಬೇಕು, ಎಷ್ಟು ದಿವಸ ಅದನ್ನ ಕಳಿಸಬೇಕು? 1:3:10 ಇಸ್ ದ ಪ್ರಪೋರ್ಷನ್. 1 ಪಾರ್ಟ್ ಜಾಗರಿ, 3 ಪಾರ್ಟ್ಸ್ ಹಣ್ಣಿನ ಸಿಪ್ಪೆ, ಹಣ್ಣು ಅಥವಾ ಹಣ್ಣಿನ ಸಿಪ್ಪೆ, 10 ಪಾರ್ಟ್ಸ್ ವಾಟರ್ ಅಂದ್ರೆ 100 ಗ್ರಾಮ್ ಬೆಲ್ಲ, 300 ಗ್ರಾಮ್ ಯಾವುದೇ ಬೆಲ್ಲ ಆಗ್ಬಹುದು, ಯಾವುದೇ ಬೆಲ್ಲ ಆಗ್ಬಹುದು, ಆ ಬೆಲ್ಲ ಈ ಬೆಲ್ಲ ಅಂತಿಲ್ಲ. ಆದ್ರೆ ನಾವು ಪ್ರಾಣಪೂರ್ಣದಲ್ಲಿ ಇದೇ ಬೆಲ್ಲ ಅಂತ ಸ್ವಲ್ಪ ಕಪ್ಪು ಬೆಲ್ಲ ಅಂತವೇ ಉಪಯೋಗಿಸ್ಕೊಳ್ತೀವಿ, ಆದ್ರೆ ಯಾವುದೇ ಬೆಲ್ಲ ಉಪಯೋಗಿಸ್ಬೋದು. 100 ಗ್ರಾಮ್ ಬೆಲ್ಲ, 300 ಗ್ರಾಮ್ ಹಣ್ಣು ಅಥವಾ ಹಣ್ಣಿನ ಹಣ್ಣು ಅಂದ್ರೆ ನಾನು ಹೇಳೋದು ನಿಮಗೆ ಬೇಡ ಅಂತ ಕೊಳತೋಗಿದ ಹಣ್ಣು ಬಿಸಾಕೋ ಹಣ್ಣು ಅದು ಉಪಯೋಗಿಸ್ಬೋದು, ಹಣ್ಣು ಅಥವಾ ಹಣ್ಣಿನ ಸಿಪ್ಪೆ. 1 ಲೀಟ್ರ್ ನೀರು ಅಂದ್ರೆ 1000 ml 1 ಲೀಟ್ರ್ ನೀರು ಹಾಕಿ ನೀವು 3 ತಿಂಗಳು ಬಿಟ್ರೆ ಅದು ಬಯೋಎನ್ಝೈಮ್ ಆಗುತ್ತೆ. ಆದ್ರೆ ನಿಮಗೆ ಬೇಗ ಬೇಕು ಅಂದ್ರೆ 1 ಚಿಟಿಕಿ ಈಸ್ಟ್, ನಿಮ್ದು ಆಕ್ಟಿವ್ ಈಸ್ಟ್ ಏನೋ ಕುಕಿಂಗ್ ಈಸ್ಟ್ ಇರುತ್ತಲ್ಲ ಅದು ಹಾಕಿದ್ರೆ ಒಂದು ತಿಂಗಳಲ್ಲಿ ರೆಡಿಯಾಗುತ್ತೆ. ಆಮೇಲೆ ನೀವು ನೆಕ್ಸ್ಟ್ ಟೈಮ್ ಮಾಡೋತ್ತಿಗೆ ಇದರದ್ದೇ ನಾವು ಮೊಸರು ಹೆಪ್ಪಾಕ್ತಿವಲ್ಲ ಹಾಗೆ ಸ್ವಲ್ಪ ಪಲ್ಪ್ ಇಟ್ಕೊಂಡು ಅದನ್ನ ಹಾಕಿ ಈಸ್ಟ್ ಬದಲು ಅದನ್ನ ಹಾಕಿದ್ರೆ ನೆಕ್ಸ್ಟ್ ಮತ್ತೆ ಒಂದು ತಿಂಗಳಲ್ಲಿ ರೆಡಿಯಾಗುತ್ತೆ. ಹಾಗೆ ಈಗ ಮೂರು ತಿಂಗಳಲ್ಲಿ ಕಳೆತು ಅದು ಮೂರು ಹಂತಗಳಲ್ಲಿ ಇರುತ್ತೆ ಅಂತ ಹೇಳಿದ್ರಿ, ಯಾವ್ಯಾವ ಹಂತದಲ್ಲಿರುತ್ತೆ, ಯಾವ್ಯಾವ ಹಂತದ ಪದಾರ್ಥವನ್ನ ನಾವು ಯಾವ್ಯಾವ ಕಾರಣಕ್ಕೆ ಬಳಕೆಯನ್ನು ಮಾಡಬಹುದು? ಮೇಲ್ಗಡೆ ತಿಳಿ ಇರುತ್ತೆ, ತೆಳು ಹಳದಿ ಬಣ್ಣ ಅಥವಾ ಆರೆಂಜ್ ಯೆಲ್ಲೋಶ್ ಬಣ್ಣ ತಿಳಿಯಾಗಿರುತ್ತೆ. ಅದಕ್ಕೆ ನಾವು ಮನೆ ಒರೆಸೋಕೆ ಮತ್ತೆ ನಮ್ಮ ಕೂದಲು ತೊಳೆಯೋಕೆ ಶಾಂಪು ತರ ಅದ್ರ ಜೊತೆ ಸೀಗೆಕಾಯಿ ನೆನ್ಸಿಟ್ಕೊಂಡು ತಲೆ ಶಾಂಪು ತರ ಉಪಯೋಗಿಸೋಕೆ ಮತ್ತೆ ಮೈಗೇನಾದ್ರೂ ಉಪಯೋಗಿಸಕ್ ಬೇಕಿದ್ರೆ ಮುಖ ತೊಳೆಯೋಕೆಲ್ಲ ಬೇಕಿದ್ರೆ ಅದನ್ನ ತಿಳಿ ಉಪಯೋಗಿಸಬಹುದು. ಅಥವಾ ತರಾವರಿ, ನಾವು ಪ್ರಾಣಪೂರ್ಣದಲ್ಲಿ ತರಾವರಿ ಮಾಡ್ತೀವಿ, ಮಾಸ್ಕಿಟೋ ರೆಪೆಲೆಂಟ್ ಎಲ್ಲ ಮಾಡ್ತೀವಿ, ಅದ ತಿಳಿಲಿ ಮಾಡ್ತೀವಿ. ಆಮೇಲೆ ಎರಡನೇ ಪಾರ್ಟ್ ಸ್ವಲ್ಪ ಗೋಡಿರುತ್ತೆ, ವಿಪರೀತ ಗೋಡಲ್ಲ ಸ್ವಲ್ಪ ಗೋಡು, ಅದು ನಮ್ಮ ಬಾತ್ರೂಮ್ ತೊಳೆಯೋಕೆ ಎಲ್ಲ ಉಪಯೋಗಿಸ್ಬೋದು. ಅಡಿಗಡೆ ದಪ್ಪ ಗೋಡಿರುತ್ತೆ, ಅದು ನಮ್ಮ ಕಮೋಡ್ ತೊಳೆಯೋಕೆ. ಆಮೇಲೆ ಯಾವ್ದಾದ್ರು ಟಫ್ ಸ್ಟೇನ್ಸ್ ಅಂದ್ರೆ ಪಾತ್ರೆ ತೊಳೆಯೋಕೆ ಅದೆಲ್ಲ ಚೆನ್ನಾಗಾಗುತ್ತೆ. ಸಿ ಅದು ಎಣ್ಣೆನು ಸ್ವಲ್ಪ ಮಟ್ಟಿಗೆ ತೆಗೆಯುತ್ತೆ, ಆದ್ರೆ ಕಂಪ್ಲೀಟ್ಲಿ ಅಲ್ಲ. ಸೊ ಅದ್ರ ಜೊತೆ ನಮಗೆ ಅಂಟ್ವಾಳ ಬೇಕಾಗುತ್ತೆ ಪಾತ್ರೆಗೆಲ್ಲ, ಅಥವಾ ಬೂದಿ. ನಮ್ಮ ಸ್ಟೀಲ್ ಪಾತ್ರೆ ಮತ್ತೆ ಗಾಜಿನ ಪ್ಲೇಟ್ಗಳಿಗೆಲ್ಲ ನಮಗೆ ಅಂಟ್ವಾಳ ಬೇಕಾಗುತ್ತೆ. ಅಂಟ್ವಾಳದಲ್ಲಿ ನೆನ್ಸ್ಕೊಂಡು ಅದನ್ನ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನ ನೀವು ಮಾಡಿಕೊಳ್ಳುವಂತದ್ದಲ್ಲದೆ ದೊಡ್ಡ ಪ್ರಮಾಣದಲ್ಲಿ ಸ್ವಲ್ಪ ಹೆಚ್ಚಾಗಿಯೇ ಮಾಡಿ ಅದನ್ನ ಬೇರೆಯವರಿಗೂ ಕೂಡ ಬಳಕೆಗೆ ನೀಡ್ತಾ ಇದ್ದೀರಾ. ದೊಡ್ಡ ಪ್ರಮಾಣದಲ್ಲಿ ಅಂತ ಅಂದ್ರೆ ಒಂದ್ ತಿಂಗಳಲ್ಲಿ ಅಥವಾ ವರ್ಷದಲ್ಲಿ ಎಷ್ಟು ಈ ತರದ ಒಂದು ಉತ್ಪಾದನೆಯನ್ನ ಮಾಡ್ತೀರಿ? ನಾವು ಇಲ್ಲಿ ತೋಟದಲ್ಲಿ ಚಕ್ಕೋತ ಹಣ್ಣಲ್ಲಿ ಮಾಡ್ತೀವಿ. ನಮಗೆ ಚಕ್ಕೋತ ಹಣ್ಣು ಸೀಸನ್ನಲ್ಲಿ ಅಂದ್ರೆ ವರ್ಷಕ್ಕೆ ಎರಡ್ ಸರಿ ಸಿಗುತ್ತೆ. ವರ್ಷ ಇಡೀ ಆ ಮರದಲ್ಲಿ ಈ ಮರದಲ್ಲಿ ಸ್ವಲ್ಪ ಸ್ವಲ್ಪ ಇರುತ್ತೆ, ಆದ್ರೆ ಚೆನ್ನಾಗಿ ಹಣ್ಣಂತಿರೋದು ವರ್ಷದಲ್ಲಿ ಎರಡ್ ಸಲ. ಆ ಟೈಮಲ್ಲಿ ನಾವು 1000 ಗಟ್ಟಲೆ ಲೀಟರ್ಗಳು ಮಾಡಿಟ್ಕೊಬಿಡ್ತೀವಿ ಬಯೋಎನ್ಝೈಮ್. ಅದಕ್ಕೆ ಶೆಲ್ಫ್ ಲೈಫ್ ಅಂದ್ರೆ ಎಕ್ಸ್ಪೈರಿ ಡೇಟ್ ಇಲ್ಲ ಬಯೋಎನ್ಝೈಮ್ಗೆ. ಇಟ್ ಇಸ್ ಲೈಕ್ ವೈನ್, ಇಟ್ ಮೆಚ್ಯೂರ್ಸ್ ಬೆಟರ್, ಇಟ್ ಗೆಟ್ಸ್ ಫೈನರ್ ವಿತ್ ಟೈಮ್. ಅದಕ್ಕೆ ಅದು ಚೆನ್ನಾಗಿರುತ್ತೆ. ಸೊ ನಮಗೆ ಅದಿನ್ನು ತೊಂದರೆ ಆಗಲ್ಲ. ನಾವು ಅದಕ್ಕೆ ವರ್ಷದಲ್ಲಿ 2 ಸಲ 1000 ಗಟ್ಟಲೆ ಲೀಟರ್ ಮಾಡಿಟ್ಕೊಬಿಡ್ತೀವಿ, ದೊಡ್ಡ ದೊಡ್ಡ ಡ್ರಮ್ಗಳಲ್ಲಿ ತುಂಬಿಸಿಟ್ಕೊಬಿಡ್ತೀವಿ. ಅದನ್ನ ವರ್ಷ ಇಡೀ ಹೇಗೆ ಬೇಕೋ ಹಾಗೆ ಉಪಯೋಗಿಸ್ಕೊಳ್ತೀವಿ. ಅದನ್ನ ಬೇರೆಯವ್ರಿಗೂ ಕೂಡ ಕೊಡ್ತೀರಾ? ಬೆಂಗಳೂರಿನಲ್ಲೆಲ್ಲ ಹೇಗೆ ನೀವು ಮಾರಾಟ ಮಾಡ್ತೀರಾ? ಅದನ್ನ ಪ್ರಾಣಪೂರ್ಣ ಅಂತ ನಮ್ಮ ಕಂಪನಿ ಹೆಸರು. ನಮ್ದು ವೆಬ್ಸೈಟ್ ಇದೆ, ವೆಬ್ಸೈಟ್ ಅಲ್ಲೇ ಮಾರಾಟ ಮಾಡ್ತೀವಿ. ಅಮೆಜಾನ್ ಅಲ್ಲೂ ಸಿಗುತ್ತೆ, ಆದ್ರೆ ನಮ್ಮ ವೆಬ್ಸೈಟ್ ಅಲ್ಲಿ ನಮ್ದು ಚೆನ್ನಾಗುತ್ತೆ. ನಾವು ತರಾವರಿ ಪ್ರಾಡಕ್ಟ್ಸ್ ಮಾಡ್ತೀವಿ, ಅದರಲ್ಲಿ ಫ್ಲೋರ್ ಕ್ಲೀನರ್ ಆಗ್ಲಿ, ಟಾಯ್ಲೆಟ್ ಕ್ಲೀನರ್, ಡಿಗ್ರೀಸರ್, ಮತ್ತೆ ಡಿಶ್ ವಾಶ್ ಇದೆ, ಪ್ಲಸ್ ಇದು ನಮ್ಮ ಸೋಪ್ನ ಡಿಟರ್ಜೆಂಟ್ ಅಂತ, ಆಮೇಲೆ ಮಸ್ಕಿಟೋ ರೆಪಲೆಂಟ್, ಬಯೋಎನ್ಝೈಮ್ ಇಸ್ ಎ ಗುಡ್ ಫಂಗಿಸೈಡ್ ಆಲ್ಸೋ. ಸೊ ಅದಕ್ಕೆ ಪೆಸ್ಟ್ ಕಂಟ್ರೋಲ್ ಸ್ಪ್ರೇ ಅಂತ ಮಾಡ್ತೀವಿ. ತರಾವರಿ ಪ್ರಾಡಕ್ಟ್ಸ್ ಮಾಡಿ ಅದನ್ನ ಮಾರಾಟ ಮಾಡ್ತೀವಿ. ಬಳಕೆ ಮಾಡುವವರ ಅಭಿಪ್ರಾಯಗಳು ಹೇಗಿದೆ? ನಮಗೆ ರಿಪೀಟ್ ಕಸ್ಟಮರ್ಸ್ ಸುಮಾರು ಜನ ಇದ್ದಾರೆ, ನಮ್ಮ ಪ್ರಾಡಕ್ಟ್ಸ್ ನೇ ತಗೊಳ್ಳೋರು ತುಂಬಾ ಅಂದ್ರೆ ಇಷ್ಟಪಡ್ತಾರೆ. ನಮಗೆ ಒಂದು ಅಭ್ಯಾಸ ಆಗಿದೆ, ಕೈ ತೊಳೆದ ತಕ್ಷಣ ಸೋಪ್ ಹಾಕಿದ ತಕ್ಷಣ ನೊರೆ ಬರೋದು. ಇದರಲ್ಲಿ ನೊರೆ ಅಷ್ಟೆಲ್ಲ ಏನಿಲ್ಲ ಇದೆ, ಆದ್ರೆ ಕಡಿಮೆ. ನಮ್ ತಲೆಗೆ ಏನಾಗಿದೆ, ನೊರೆ ಇಲ್ಲ ಅಂದ್ರೆ ಕ್ಲೀನ್ ಆಗಿಲ್ಲ ಕೈ ಅಂತ. ಸೊ ದಟ್ ಇಸ್ ಒಂದು ಚೇಂಜ್, ಅದು ನಮ್ಮಲ್ಲಿ ಆ ಚೇಂಜ್ ಆಗ್ಬೇಕು. ಆ ಚೇಂಜ್ ಆದ್ರೆ ಇಟ್ಸ್ ಅ ವಂಡರ್ಫುಲ್ ಥಿಂಗ್, ಅದೊಂದು ದಟ್ ಜರ್ನಿ ಇಸ್ ಡಿಫ್ರೆಂಟ್, ಅದೇ ಇಟ್ಸ್ ವೆರಿ ಫುಲ್ಫಿಲ್ಲಿಂಗ್. ಎವ್ರಿ ಮಿನಿಟ್ ನಮಗೆ ಏನ್ ಅನ್ಸುತ್ತೆ ಅಂದ್ರೆ, ನಾನು ಏನು ಒಂದು ನಮ್ಮ ಕಾರ್ಬನ್ ಫುಟ್ ಪ್ರಿಂಟ್ ಕಮ್ಮಿ ಮಾಡ್ತಾ ಇದೀವಿ ಈ ತರ ಎಲ್ಲ ಮಾಡಿ ಅಂತ ಒಂದು ಖುಷಿ. ಈ ತರದ ಜೈವಿಕ ಕಿಣ್ವವನ್ನ ನೀವು ಎಷ್ಟು ವರ್ಷಗಳಿಂದ ಬಳಕೆ ಮಾಡ್ತಿದ್ರಿ ಮತ್ತೆ ಅದರ ಫಲಿತಾಂಶ ಹೇಗಿದೆ? ನಾವು ಇದನ್ನ ಮಾಡಕ್ಕೆ ಶುರು ಮಾಡಿ 2014-2015 ಹತ್ತು ವರ್ಷ ಆಗಿದೆ ನೋಡಿ ಅದನ್ನ ಬಳಸಕ್ಕೆ ಶುರು ಮಾಡಿ. ನಂಗೆ ಈಗ ನಮಗೇನು ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಶಾಂಪೂ ಸೋಪ್ ಉಪಯೋಗಿಸ್ಬೇಕು ಅಂದ್ರೆ ಒಂಥರ ಏನೋ ಇದ್ರಲ್ಲಿ ಏನಪ್ಪ ಎಷ್ಟು ನೀರು ಹಾಕಿದ್ರು ನೀರು ವೇಸ್ಟು ಎಲ್ಲ ವೇಸ್ಟು ಅಂತ ಅನ್ಸುತ್ತೆ ಒಂಥರ. ಯಾಕೆಂದ್ರೆ ಬಯೋಎನ್ಝೈಮ್ ಅಲ್ಲಿ ನಮಗೇನು ನೀರು ಜಾಸ್ತಿ ಬೇಡ, ಎಲ್ಲ ಕಮ್ಮಿ, ಪಾತ್ರೆ ತೊಳೆಯೋಕ್ಕೂ ಅಷ್ಟೇ. ಸೊ ಅದನ್ನ ಹಾಕಿ ಯಾರ್ದಾದ್ರು ಮನೆಗೆ ಹೋಗಿ ಅದನ್ನ ಉಪಯೋಗಿಸ್ಬೇಕು ಅಂದ್ರೆ ಕಷ್ಟ ಆಗುತ್ತೆ. ಹಿಂಗೆ ಈ ಜನ ಇದನ್ನ ಉಪಯೋಗಿಸ್ತಾರೆ, ಇನ್ನೂ ಇದನ್ನ ಇಷ್ಟಪಡ್ತಾರೆ ಅಂತ ಆಶ್ಚರ್ಯ ಆಗುತ್ತೆ. ಬಟ್ ಎಲ್ಲದು ಇಟ್ಸ್ ನಮಗೆ ಅಭ್ಯಾಸ ಆದಾಗಲ್ವಾ. ಸೊ ಹಾಗೆ ನಿಮ್ಗೆ ಬಳಕೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ಮೇಲೆ ಏನು ಅನುಕೂಲ ಆಗಿದೆ? ನಾನು ಫಸ್ಟ್ ಇಲ್ಲಿ ಬಂದಾಗ ನಮ್ಮತ್ತೆ ಹೇಳ್ತಿದ್ರು, ನನ್ನ ಕೈ ತುಂಬಾ ಒಡಿತು, ನಮ್ಮಮ್ಮ ಅಂತೂ ಜಾಸ್ತಿ ಕೈಯೆಲ್ಲ ಒಡೆಯುತ್ತೆ ಅಂತ ಹೇಳೋರು. ಬಯೋಎನ್ಝೈಮ್ ಉಪಯೋಗಿಸೋ ಶುರು ಮಾಡಿ, ಪಾತ್ರೆ ತೊಳೆಯೋತ್ತಿಗೆ ಉಪಯೋಗಿಸೋ ಶುರು ಮಾಡಿ ಅವ್ರ ಕೈಯೆಲ್ಲ ಒಡೆಯೋದ್ ನಿಲ್ತು. ನಮ್ಮತ್ತೆ ಅಂತೂ ನನಗೆ ಹೇಳ್ತಿದ್ರು, ಬಯೋಎನ್ಝೈಮ್ ಯೂಸ್ ಮಾಡಕ್ ಶುರು ಮಾಡಿದ್ಮೇಲೆ ನನ್ನ ಕೈ ಒಡೆಯೋಕ್ ಶುರು ಮಾಡ್ತು ಅಂತ ಹೇಳಿದ್ರು. ನಂದು ಹೌದಾ, ನೋಡೋಣ ಸ್ವಲ್ಪ ದಿನ ಉಪಯೋಗಿಸಿ ನೋಡಿ ಅಂದ್ರೆ, ಅವರಿಗೆ ಗೊತ್ತಾಯ್ತಿರ್ಬೇಕು ಅದು ಕೈ ಒಡೆಯೋದು ಇದರಿಂದ ಅಲ್ಲ ಅಂತ, ಬಯೋಎನ್ಝೈಮ್ ಇಂದ ಅಲ್ಲ, ಅದು ಸೋಪಿಂದ ಆಗ್ತಿದ್ದು. ಚೇಂಜ್ ಇಸ್ ನಾಟ್ ಈಸಿ ಯಾರ ಮೇಲೂ, ಆಮೇಲೆ ಯಾರ ಮೇಲೂ ನಾವು ಅದನ್ನ ವಿ ಕಾಂಟ್ ಫೋರ್ಸ್ ದ ಚೇಂಜ್, ಇಟ್ ಹ್ಯಾಸ್ ಟು ಹ್ಯಾಪನ್ ಗ್ರಾಜುಯಲಿ. ಆಮೇಲೆ ನಾವು ಅದನ್ನ ಮನ್ಸ್ ಮಾಡ್ಕೋಬೇಕು ನಾವು ಮಾಡ್ತೀವಿ ಅಂತ. ಆಮೇಲೆ ಅದು ಮಾಡ್ಕೊಂಡ ಮೇಲೆ ನಮಗೇನಾಗಿದೆ, ನನಗೆ ಫ್ರಾಂಕ್ಲಿ ನನಗೆ ಸಿ ನಂದು ಕೂದಲು ನನಗೆ ತಲೆ ಸ್ನಾನ ಮಾಡಿ ಒಂದೇ ಮಾರನೇ ದಿನ ಏನೋ ಒಂಥರ ವಾಸನೆ ಅಂತ ಅನಿಸ್ತಿತ್ತು. ಏನ್ ಈ ಶಾಂಪೂಗಳದು ಅಂದ್ರೆ ಅದ್ರಲ್ಲಿರೋ ಘಮ ಇರ್ತಿರ್ಲಿಲ್ಲ, ಬೇರೆನೇ ವಾಸನೆ ಆಗ್ಬಿಡ್ತಿತ್ತು. ಏನಿದು ಅಂತ ಬಯೋನ್ಸೆಮ್ ಎಲ್ಲ ಹಾಕಕ್ ಶುರು ಮಾಡಿದ್ಮೇಲೆ, ಕೆಲವೊಮ್ಮೆ ಏನಾದ್ರೂ ಟ್ರಾವೆಲಿಂಗ್ ಮಾಡ್ತಿದ್ದಾಗ 3 ದಿನ ತಲೆ ತೊಳೆಯೋಕ್ಕಾಗ್ಲಿಲ್ಲ ಅಂದ್ರೆ ಏನ್ ವಾಸನೆ ಗೀಸನೆ ಇಲ್ಲ ಈಗ, ಅದೆಲ್ಲ ತುಂಬಾನೇ ಕಮ್ಮಿ ಆಗಿದೆ. ಮತ್ತೆ ಇನ್ನೊಂದು, ಬಟ್ಟೆ ಫೇಡ್ ಆಗೋದು. ನಾವು ವಾಷಿಂಗ್ ಮಿಷಿನ್ ಹಾಕಿ ನಮ್ಮ ಡಿಟರ್ಜೆಂಟ್ ಹಾಕಿದ್ರೆ ಎಷ್ಟು ಒಳ್ಳೆ ಶರ್ಟ್ ಎಷ್ಟು ಒಳ್ಳೆ ಬ್ರ್ಯಾಂಡ್ ಅಂದ್ರೂ ಅದು ಫೇಡ್ ಆಗೋಗ್ಬಿಡೋದು. ಈಗ ಬಟ್ಟೆ ಫೇಡ್ ಆಗೋದು ತುಂಬಾ ಕಮ್ಮಿ ಆಗಿದೆ. ಬಟ್ಟೆ ತೊಳೆಯೋದಕ್ಕೂ ಕೂಡ ಅದನ್ನೇ ಬಳಸ್ತೀರಿ? ಹೌದು, ಅಂಟ್ವಾಳ ಮತ್ತೆ ಅದನ್ನೇ ಬಳಸೋದು. ವಾಷಿಂಗ್ ಮಿಷಿನ್ ಅಲ್ಲೇ ಬಳಸ್ತೀರಾ ಅದನ್ನ? ವಾಷಿಂಗ್ ಮಿಷಿನ್ ಅಲ್ಲೇ ಬಳಸ್ತೀವಿ ಅದನ್ನ. ನಾವು ಅದನ್ನೇ ಬಳಸೋದು, ನಾವು ಸೋಪ್ ಗೀಪೇನು ಬಳಸಲ್ಲ, ಅದನ್ನೇ ಬಳಸೋದು. ನನ್ನ ಬಟ್ಟೆ ಯಾವಾಗ್ಲೂ ಫೇಡ್ ಆಗಿರುತ್ತೆ, ಇಟ್ಸ್ ಬಿಕಾಸ್ ನಾವು ತುಂಬಾ ಕಮ್ಮಿ ಬಟ್ಟೆ ಕೊಂಡ್ಕೊಳ್ಳೋದು, ಸುಮಾರು ವರ್ಷದಿಂದ ಅದನ್ನೇ ಬಟ್ಟೆ ಉಪಯೋಗಿಸ್ತೀವಿ. ಅದು ರೀಸನ್ ಬಿಟ್ರೆ ನಾಟ್ ಬಿಕಾಸ್ ಆಫ್ ಅವರ್ ಸೋಪ್. ನಾವು ಯಾಕೆಂದ್ರೆ ಇಟ್ ಡಸಂಟ್ ಬ್ಲೀಚ್ ಯುವರ್ ಕ್ಲೋತ್ಸ್ ಅಂತ ನಾನು ಹೇಳ್ತಿರೋದು. ಒಟ್ಟಿಗೆ ಅನುಕೂಲ ಇದೆ, 4 ದಿವಸ ಸ್ನಾನ ಮಾಡಲಿಲ್ಲ ಅಂದ್ರೂ ಕೂಡ ತಲೆಯಲ್ಲಿ ಮೈಯಲ್ಲಿ ಯಾವುದೇ ತರಹದ ದುರ್ವಾಸನೆ ಬರೋದಿಲ್ಲ, ಹಂಗಾಗಿ ಇದರ ಬಳಕೆಯನ್ನ ಹೆಚ್ಚು ಮಾಡಬಹುದು. ಹೌದು, ಬಯೋಎನ್ಝೈಮ್ ಇಸ್ ಅನ್ ಎಕ್ಸಲೆಂಟ್ ಡಿಯೋಡ್ರೈಸರ್. ಅಂದ್ರೆ ಹೇಗೆ ಅಂದ್ರೆ, ನೀವು ಮನೆಯಲ್ಲಿ ಮನಾಯಿಸ್ ಹಾಕಿದ್ರೆ ಅದು ಒಂದ್ ಕಡೆ ಯಾವಾಗ್ಲೂ ಗಲೀಜ್ ಮಾಡ್ತಾ ಇದ್ರೆ, ಅಲ್ಲಿ ನೀವು ಅದು ಬಯೋಎನ್ಝೈಮ್ ಹಾಕಿ ತೊಳೆದ್ರೆ, ಆ ಕಂಬಗಳಿಗೆ ಏನಾದ್ರೂ ಹಾಕಿ ತೊಳೆದ್ರೆ ಅವು ಅಲ್ಲಿ ಮಾಡೋದು ನಿಲ್ಲುತ್ತೆ, ಯಾಕಂದ್ರೆ ವಾಸನೆ ತೆಗೆಯುತ್ತೆ ಅದು, ಆಮೇಲೆ ಮಾಡೋದು ನಿಲ್ಲಿಸ್ತದೆ. ಆಮೇಲೆ ಅಷ್ಟೇ ಅಲ್ಲ, ಆ ಕೆನಲ್ ವಾಶ್ ಅಂತಲ್ಲ ನಾಯಿಗೂಡು ತೊಳೆಯೋಕೆಲ್ಲ, ಇಟ್ಸ್ ಅನ್ ಎಕ್ಸಲೆಂಟ್ ಥಿಂಗ್. ಹೊಲ್ಸ್ ವಾಸನೆ ಅದನ್ನೆಲ್ಲ ತುಂಬಾ ಚೆನ್ನಾಗಿ ತೆಗೆಯುತ್ತೆ. ಈ ಮೊಟ್ಟೆ ಮಾಡಿದ್ದು ಮೊಟ್ಟೆ ಹೊಲ್ಸ್ ವಾಸನೆ ಅದನ್ನೆಲ್ಲ ತುಂಬಾ ಚೆನ್ನಾಗಿತ್ತು. ನಿಮ್ಮ ಹುಳಿ, ನಿಮಗೆ ಹುಳಿ ಹೇಗೆ, ಹುಳಿ ಉಪಯೋಗಿಸ್ತೀವಲ್ಲ ಅದಕ್ಕೆಲ್ಲ, ಹಾಗೆ ದಿಸ್ ಇಸ್ ಅನ್ ಎಕ್ಸಲೆಂಟ್ ಡಿಯೋಡ್ರೈಸರ್. ಅವೆಲ್ಲ ಅದ್ರ ಪ್ಲಸ್ ಪಾಯಿಂಟ್ಸ್ ಆರ್ ಮೆನಿ. ಜೈವಿಕ ಕಿಣ್ವಗಳ ಬಗ್ಗೆ ಅಂತಿಮವಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ನಮ್ಮ ಕೇಳುಗರಿಗೆ? ವೆರಿ ಸಿಂಪಲ್ ಮಾಡಕ್ಕೆ. ನೀವೆಲ್ಲ ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ, ಟ್ರೈ ಮಾಡಿ ಅಂದ್ರೆ ಒಂದ್ಸಲಿ ಫಸ್ಟ್ ಟೈಮ್ ನಾನು ನಿಮಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳಲ್ಲ, ಆದ್ರೆ ಮಾಡ್ತಾ ಇರಿ. ಅಂಡ್ ಚೇಂಜಸ್ ನಿಮಗೆ ಒಳ್ಳೇದು, ನಿಮ್ ಹೆಲ್ತಿಗೆ ಒಳ್ಳೇದು, ನಮಗೆ ಒಳ್ಳೇದಾಗಿದ್ದ ಸೇಂದ ಆಟೋಮ್ಯಾಟಿಕ್ಲಿ ನೇಚರ್ಗೂ ಒಳ್ಳೇದು, ನಮಗೂ ಒಳ್ಳೇದಾಗುತ್ತೆ, ಎಲ್ಲರಿಗೂ ಒಳ್ಳೇದಾಗುತ್ತೆ. ಈ ಜೈವಿಕ ಕಿಣ್ವಗಳ ಉತ್ಪಾದನೆ ಮತ್ತೆ ಬಳಕೆಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕ ಮಾಡತಕ್ಕಂಥದ್ದು ಹೇಗೆ? ನನ್ನ ಫೋನ್ ನಂಬರ್ ಇದೆ, ಆ ಫೋನ್ ನಂಬರ್ ಕೊಡ್ತೀನಿ, ನೀವು ಫೋನ್ ಮಾಡಿದ್ರೆ ನಾನು ಹೇಳ್ಬೋದು. ನಿಮ್ಮ ಸಂಖ್ಯೆಯನ್ನ ಹೇಳಿ ಒಮ್ಮೆ. 9440443 7. ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 9440443 7. ಒಳ್ಳೆಯದು ಸೃಷ್ಟಿ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಪರಿಸರ ಪ್ರಿಯ ಕೃಷಿಯ ಜೊತೆಗೆ ಈ ಜೈವಿಕ ಕಿಣ್ವಗಳ ಉತ್ಪಾದನೆ ಮತ್ತು ಅವುಗಳ ಬಳಕೆಗೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಥ್ಯಾಂಕ್ ಯು. ನಿಮಗೂ ಧನ್ಯವಾದಗಳು. ಇದುವರೆಗೆ ಪರಿಸರ ಸಂರಕ್ಷಣೆಗೆ ಜೈವಿಕ ಕಿಣ್ವಗಳ ಬಳಕೆ ಹಾಗೂ ಉತ್ಪಾದನೆಯಲ್ಲಿನ ಅನುಭವ ಕುರಿತಂತೆ ಸಕಲೇಶಪುರ ತಾಲೂಕು ಹಾನುಬಾಳು ಗ್ರಾಮದ ಸೃಷ್ಟಿ ಹಾನ್ಬಾಳ್ ಜಯರಾಮ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಡಾ ರಾಜ್ಕುಮಾರ್ ಅವರ ಧ್ವನಿಯಲ್ಲಿರುವ ಪುರಂದರದಾಸರ ಕೀರ್ತನೆಯನ್ನ. ಕೂಸನು ಕಂಡಿರ ಜ್ಞಾನಿಗಳೆಲ್ಲ ಕೂಸನು ಕಂಡಿರ, ಕೂಸನು ಕಂಡಿರ ಜ್ಞಾನಿಗಳೆಲ್ಲ ಕೂಸನು ಕಂಡಿರ, ಸಾಸಿರ ನಾಮದ ಶತಕೋಟಿ ತೇಜವ, ಸಾಸಿರ ನಾಮದ ಶತಕೋಟಿ ತೇಜವ, ಸೂಸುವ ಸುಖಮಯ ಜ್ಞಾನದ ಕೂಸು, ಕೂಸನು ಕಂಡಿರ ಜ್ಞಾನಿಗಳೆಲ್ಲ ಕೂಸನು ಕಂಡಿರ, ಕೂಸನು ಕಂಡಿರ ಜ್ಞಾನಿಗಳೆಲ್ಲ ಕೂಸನು ಕಂಡಿರ. ಜ್ಞಾನ ಸಮುದ್ರದೊಳಾಡುವ ಕೂಸು, ಜ್ಞಾನಿಗಳ ಹೃದಯದಿ ಹೊಳೆಯುವ ಕೂಸು. ಜ್ಞಾನ ಸಮುದ್ರದೊಳಾಡುವ ಕೂಸು, ಜ್ಞಾನಿಗಳ ಹೃದಯದಿ ಹೊಳೆಯುವ ಕೂಸು. ದೀನದಾಸರಿಗೆ ಕಾಣುವ ಕೂಸು, ದೀನದಾಸರಿಗೆ ಕಾಣುವ ಕೂಸು. ತಾನೇ ಬಲ್ಲುದು ತನ್ನ ಮಹಿಮೆಯ ಕೂಸು. ಕೂಸನು ಕಂಡಿರ ಜ್ಞಾನಿಗಳೆಲ್ಲ, ಕೂಸನು ಕಂಡಿರ. ಲೋಕತ್ರಯವೆಲ್ಲ ನೋಡುವ ಕೂಸು, ಬೇಕಾದ ಭಕ್ತರೊಳು ಆಡುವ ಕೂಸು. ಲೋಕತ್ರಯವೆಲ್ಲ ನೋಡುವ ಕೂಸು, ಬೇಕಾದ ಭಕ್ತರೊಳು ಆಡುವ ಕೂಸು. ಆಕಾರವಿದ್ದು ನಿರಾಕಾರ ಕೂಸು, ಆಕಾರವಿದ್ದು ನಿರಾಕಾರ ಕೂಸು. ಸಾಕಲ್ಯ ದೃಷ್ಟಿಗೆ ಸಿಲುಕಿದ ಕೂಸು. ಕೂಸನು ಕಂಡಿರ ಜ್ಞಾನಿಗಳೆಲ್ಲ, ಕೂಸನು ಕಂಡಿರ. ಮನದಲ್ಲಿ ಕುಳಿತಿಹ ಕೂಸು, ಘನವಾದ ಮಹಿಮೆಗೆ ಕಾರಣ ಕೂಸು. ತನುಮನದಲ್ಲಿ ಕುಳಿತಿಹ ಕೂಸು, ಘನವಾದ ಮಹಿಮೆಗೆ ಕಾರಣ ಕೂಸು. ಬಿನುಗು ಬುದ್ಧಿಗೆ ಎಂದು ಸಿಲುಕದ ಕೂಸು. ಸಿಲುಕದ ಕೂಸು, ಚಿನುಮಯ ಪುರಂದರ ವಿಠಲ ಕೂಸು. ಕೂಸನು ಕಂಡಿರ ಜ್ಞಾನಿಗಳೆಲ್ಲ, ಕೂಸನು ಕಂಡಿರ. ಕೂಸನು ಕಂಡಿರ ಜ್ಞಾನಿಗಳೆಲ್ಲ, ಕೂಸನು ಕಂಡಿರ. ಸಾಸಿರ ನಾಮದ ಶತಕೋಟಿ ತೇಜವ, ಸಾಸಿರ ನಾಮದ ಶತಕೋಟಿ ತೇಜವ. ಸೂಸುವ ಸುಖಮಯ ಜ್ಞಾನದ ಕೂಸು. ಕೂಸನು ಕಂಡಿರ ಜ್ಞಾನಿಗಳೆಲ್ಲ, ಕೂಸನು ಕಂಡಿರ. ಆ ಕೂಸನು ಕಂಡಿರ ಜ್ಞಾನಿಗಳೆಲ್ಲ, ಕೂಸನು ಕಂಡಿರ. ಕೂಸನು ಕಂಡಿರ, ಕೂಸನು ಕಂಡಿರ. ಇದುವರೆಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿದ್ದ ಪುರಂದರದಾಸರ ಕೀರ್ತನೆ ಮೂಡಿಬಂತು. ಆತ್ಮೀಯ ಕೇಳುಗರೆ, ಇದುವರೆಗೂ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪರಿಸರ ಸಂರಕ್ಷಣೆಗೆ ಜೈವಿಕ ಕಿಣ್ವಗಳ ಬಳಕೆ ಹಾಗೂ ಉತ್ಪಾದನೆಯಲ್ಲಿನ ಅನುಭವಗಳ ಕುರಿತು ಸಕಲೇಶಪುರ ತಾಲೂಕು ಹಾನುಬಾಳು ಗ್ರಾಮದ ಸೃಷ್ಟಿ ಹಾನುಬಾಳು ಜಯರಾಮ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂಧನ್. ಇನ್ನು ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಅರಳಿಕಟ್ಟೆ ಕೃಷಿ ವಿದ್ಯಮಾನಗಳ ಕುರಿತು ಮಾತುಕತೆ ಪ್ರಸಾರವಾಗಲಿದೆ. ಇದು ಇಂದಿನ ಕಿಸಾನ್ ವಾಣಿ ಕೃಷಿರಂಗ. ಮತ್ತೊಮ್ಮೆ ಎಲ್ಲಾ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರಿಗೂ ಧನ್ಯವಾದಗಳು. ಆ ಆಕಾಶವಾಣಿ ಹಾಸನ. ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ. ಪ್ರಾಯೋಜಕರು ನೂ ಆಲ್ಗೆ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಪ್ರತಿಯೊಂದು ಬೆಳೆಗೂ ನೂ ಆಲ್ಗೆ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884267651. ರೈತ ಬಾಂಧವರೇ, ಕೃಷಿಯಲ್ಲಿ ಹತ್ತಾರು ಯಾಕೆ ನೂರಾರು ಜೀವಿಗಳು ಉಪಕಾರದ ಕೆಲಸಗಳನ್ನ ಮಾಡ್ತಾ ಇರ್ತವೆ. ತಾವು ಸಹ ನೋಡ್ತಾ ಇರ್ತೀರಿ, ಸಣ್ಣ ಸಣ್ಣ ಸೂಕ್ಷ್ಮ ಜೀವಿಗಳು, ಅಂದರೆ ಕಣ್ಣಿಗೆ ಕಾಣದ ಜೀವಿಗಳಿಂದ ಹಿಡಿದು ಕಣ್ಣಿಗೆ ಕಾಣುವ ಸಣ್ಣ ಜೀವಿ ದೊಡ್ಡ ಜೀವಿಗಳು ಸಹ ಬೆಳೆಗಳಲ್ಲಿ ಕಾಣುವ ಕೀಟಗಳನ್ನ ಇತರೆ ಜೀವಿಗಳನ್ನ ತಿಂತಾ ಇರ್ತವೆ. ಹಾಗೆ ಪರಾಗಸ್ಪರ್ಶದ ಕೆಲಸಕ್ಕೂ ಬೀಜ ವಿತರಣೆಯಲ್ಲೂ ಕಾಯಕ ಮಾಡ್ತಾ ಇರ್ತವೆ. ನೂರಾರು ರೀತಿಯ ಪಕ್ಷಿಗಳು ಸಹ ಕೃಷಿಕನ ಒಳಿತಿಗೂ ಪರಿಸರದ ಹಿತಕ್ಕೂ